ಯಶಸ್ವಿ ಪರೀಕ್ಷೆ. ರಾಜ್ಯದ ತನಿಖಾ ಸಂಸ್ಥೆಗಳು ಆದರ್ಶವಾಗಿ ನಡೆದುಕೊಂಡು ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದೆ. ಎನ್ ಚಲುವರಾಯಸ್ವಾಮಿ ಮಾಹಿತಿ. ಕೋಲಾರದ ನರಸಾಪುರದಲ್ಲಿಂದು ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ದಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ. ಗದಗದ ಬೆಳೆಹಾನಿ ಪ್ರದೇಶಕ್ಕೆ ಸಚಿವ ಎಚ್ಕೆ ಪಾಟೀಲ್ ಭೇಟಿ, ರೈತರಿಗೆ ಪರಿಹಾರ ಒದಗಿಸುವ ಭರವಸೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಹೇಳಿ ಹೇಳಿ ಸಾಕಾಯ್ತು. ಏನಾಯ್ತು? ಹೊಸ ಕಿಡ್ ಬ್ಯಾಗ್ ಬೇಕಿತ್ತು. ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು. ಕರೆಕ್ಟ್. ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಡ್ ಬ್ಯಾಗ್. RBI ಹೇಳುತ್ತೆ, ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್. ಇದು ಆಕಾಶವಾಣಿ ಹಾಸನ FM. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗದಲ್ಲಿ ಆಧುನಿಕ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಅರಕಲಗೂಡು ತಾಲೂಕು ದೊಡ್ಡಮಗ್ಗೆಯ ಯುವ ಕೃಷಿಕ ಶಿರಿನ್ ರಂಗಸ್ವಾಮಿ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಹಾಸನದ ಹೈಟೆಕ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ ಕೇವಲ 9,999 ರೂಪಾಯಿಗೆ. ಹೈಟೆಕ್ ಫರ್ನಿಚರ್, ಬೇಲೂರು ರೋಡ್, ವಿಜಯನಗರ್, ಹಾಸನ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಎಲ್ಐಸಿಯ ಜೀವನ್ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಆಧುನಿಕ ಹೈನುಗಾರಿಕೆಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆಯ ಯುವ ಕೃಷಿಕ ಶಿರಿನ್ ರಂಗಸ್ವಾಮಿ ಅವರೊಂದಿಗಿನ ಸಂದರ್ಶನದ ಮೊದಲನೇ ಭಾಗವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಶುದ್ಧ ಹಾಲಿನ ಉತ್ಪಾದನೆಯನ್ನ ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಹಾಗೂ ರಾಜ್ಯದಲ್ಲಿಯೇ ಅತ್ಯಂತ ದೊಡ್ಡ ಹಸು ಸಾಕಾಣಿಕೆಯನ್ನ ಮಾಡ್ತಾ ಇರತಕ್ಕಂತಹ ಅರಕಲಗೂಡು ತಾಲೂಕು ದೊಡ್ಡಮಗ್ಗೆ ಗ್ರಾಮದ ಯುವ ಕೃಷಿಕರಾದಂತಹ ಶಿರಿನ್ ರಂಗಸ್ವಾಮಿ ಅವರು ನಮ್ಮೊಂದಿಗೆ ಇದ್ದಾರೆ. ಬಹಳ ದೊಡ್ಡ ಮಟ್ಟದ ಹಸುಗಳ ಸಾಕಾಣಿಕೆಯನ್ನ ಅವರು ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟ ಅಂತ ಹೇಳಿದ್ರೆ ತಮಗೆ ಆಶ್ಚರ್ಯ ಆಗಬಹುದು. 1,000 ಕ್ಕೂ ಅಧಿಕ ಹಸುಗಳ ಸಾಕಾಣಿಕೆಯನ್ನ ಅವರು ಮಾಡ್ತಾ ಇರತಕ್ಕಂಥದ್ದು. ಅದಕ್ಕೆ ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಮತ್ತೆ ಬಹಳ ಆಧುನಿಕವಾಗಿ ಅವರು ಮಾಡಿಕೊಂಡಿರ್ತಕ್ಕಂಥದ್ದು. ಆಧುನಿಕವಾಗಿ ಅವರು ಏನೆಲ್ಲ ಸವಲತ್ತುಗಳು ಬೇಕೋ, ತಂತ್ರಜ್ಞಾನ ಬೇಕೋ, ಅದೆಲ್ಲವುದನ್ನು ಕೂಡ ಅಳವಡಿಕೆಯನ್ನ ಮಾಡಿಕೊಂಡು ಹಾಲಿನ ಉತ್ಪಾದನೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಹಸು ಸಾಕಾಣಿಕೆಯಲ್ಲಿನ ಅವರ ಅನುಭವ ಮತ್ತೆ ಹಾಲಿನ ಉತ್ಪಾದನೆಯಲ್ಲಿನ ಅವರ ಅನುಭವವನ್ನ ನಾವು ಅವರಿಂದ ಇವತ್ತು ತಿಳಿದುಕೊಳ್ಳೋಣ. ಮತ್ತೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಅತ್ಯಂತ ಶುದ್ಧವಾದಂತಹ ಹಾಲನ್ನ ಉತ್ಪಾದನೆ ಮಾಡಬೇಕು ಅನ್ನುವಂಥದ್ದು ಅವರ ಆಶಯ. ಆ ಕಾರಣಕ್ಕಾಗಿಯೇ ಅವರು ಈ ಹಸುಗಳಿಗೆ ನೀಡತಕ್ಕಂತಹ ಮೇವಾಗಿರಬಹುದು, ಆಹಾರ ಆಗಿರ್ಬೋದು ಮತ್ತೆ ಬೇರೆ ತರದ ಆಗಿರ್ಬೋದು, ಇದೆಲ್ಲದರ ಜೊತೆಗೆ ಹಸುಗಳನ್ನ ಬಹಳ ಸ್ವತಂತ್ರವಾಗಿ ಬಿಟ್ಟು ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಹಾಲಿನ ಉತ್ಪಾದನೆ ಏನಾಗುತ್ತೋ ಅದರ ಒಂದು ಸಂಸ್ಕರಣೆಯನ್ನು ಕೂಡ ಅವರೇ ಮಾಡಿಕೊಂಡು ಮುಂದಿನ ದಿವಸದಲ್ಲಿ ಅದರ ಮಾರುಕಟ್ಟೆಯನ್ನು ಕೂಡ ವಿಸ್ತರಣೆ ಮಾಡಬೇಕು ಅನ್ನುವಂತಹ ಆಶಯವನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಈ ಶುದ್ಧ ಹಾಲಿನ ಉತ್ಪಾದನೆಯ ಕತೆ ಹೇಗಿದೆ ಅನ್ನುವಂಥದ್ದನ್ನ ಈಗ ಅವರಿಂದಾನೆ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶಿರಿನ್ ಅವ್ರಿಗೆ. ನಮಸ್ಕಾರ. ಏನು ಓದಿದ್ರಿ ತಾವು? ನಾನು MBA. MBA ಓದಿದ್ರಿ? MBA ಓದಿ ಅದರಲ್ಲೂ ಕೂಡ ವಿದೇಶದಲ್ಲಿ ಓದಿದ್ದಲ್ವಾ? ಹೌದು, ನಾನು UKಲ್ಲಿದ್ದೆ. ವೇಲ್ಸ್ ಅಲ್ಲಿ ಕಾರ್ಡಿಫ್ ಯೂನಿವರ್ಸಿಟಿ ಅಂತ ಇದೆ. ಕಾರ್ಡಿಫ್ ಯೂನಿವರ್ಸಿಟಿಲಿ ನಾನು 2010-11 ಬ್ಯಾಚ್ ಅಲ್ಲಿ MBAನ ಮುಗಿಸಿ ಇಲ್ಲಿಗೆ ಬಂದಿದ್ದೀನಿ. MBA ಮಾಡುವಾಗ ಏನಿತ್ತು ನಿಮ್ಮ ಆಶಯ? ಕೃಷಿ ಮಾಡಬೇಕು ಅನ್ನುವಂಥದ್ದಿತ್ತ, ಅಥವಾ ಬೇರೆ ಏನಾದರೂ ವ್ಯವಹಾರ ಮಾಡಬೇಕು ಅನ್ನುವಂಥದ್ದಿತ್ತ, ಅಥವಾ ಕೆಲಸ ಮಾಡಬೇಕು ಅನ್ನುವಂಥದ್ದಿತ್ತ? MBA ಮಾಡುವಾಗ ಅವಾಗೊಂದು ಏಜೆ ಬೇರೆ, ಇನ್ನೊಂದು ಬಿಸ್ನೆಸ್ ಮಾಡಬೇಕು, ಆಮೇಲೆ ಏನು ಬಿಸ್ನೆಸ್ ಇದೆ ಮನೇಲಿ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ 108 ಆಸೆಗಳು ಇರ್ತಾವಲ್ಲ, ಗೊತ್ತಲ್ಲ ನಿಮಗೆ. ಸೊ ಅವಾಗೇನು ಆ ಥರ ಕನ್ಸರ್ನ್ ಇರಲಿಲ್ಲ. ಒಟ್ಟಿನಲ್ಲಿ MBA ಮುಗಿಸ್ಬೇಕು, ಒಳ್ಳೆ ಕಡೆ ಮಾಡಬೇಕು ಅಂತ ಹೇಳಿ ಹೊರಗಡೆಗೆ ಹೋಗಿ ಮಾಡ್ಕೊಂಡು ಬಂದೆ. ಬಟ್ ಅಲ್ಲಿ ಹೋದ್ಮೇಲೆ ಭಾಳ ಎಕ್ಸ್ಪೋಜರ್ ಆಗಿರ್ಬೋದು, ಅಥವಾ ನಾವು ಎಲ್ಲಿ ನಿಂತಿದ್ದೀವಿ, ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ ಅಥವಾ ಅಲ್ಲೇನು ನಡೀತಿದೆ ಅನ್ನೋದು ಸುಮ್ಮನೆ ಒಂದು ಫ್ರೇಮ್ ವರ್ಕ್ ಅಂತೂ ಅರ್ಥ ಆಯಿತು, ಅದಂತೂ ನಿಜ. ಇಲ್ಲಿ ಬಂದಮೇಲೆ ಕೆಲವು ಅಪರ್ಚುನಿಟೀಸ್ ಓಪನ್ ಅಪ್ ಆದವು, ಆಮೇಲೆ ಇಲ್ಲಿ ಏನು ಸಮಸ್ಯೆಗಳಿದ್ದಾವೆ, ಆಮೇಲೆ ಯಾವ ಥರ ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಒಂದು ಕ್ಲಾರಿಟಿ ಸಿಗ್ತಾ ಹೋಯಿತು ನನಗೆ. ಈಗ ತಂದೆ ಕೃಷಿಕರಾಗಿದ್ದಂಥವ್ರು, ಕೃಷಿಯಲ್ಲಿ ಒಳ್ಳೆ ಸಾಧನೆಯನ್ನು ಮಾಡಿದಂಥವ್ರು ಕೂಡ ಹೌದು. ಈ ಹಸು ಸಾಕಾಣಿಕೆ ಈ ಥರದ್ದೆಲ್ಲ ಕೃಷಿಯ ಒಂದು ಭಾಗವಾಗಿ ಇರುತ್ತೆ. ಆದರೆ ಈ ದೊಡ್ಡ ಪ್ರಮಾಣದಲ್ಲಿ ಹಸು ಸಾಕಾಣಿಕೆಯನ್ನು ಮಾಡಬೇಕು, ಶುದ್ಧ ಹಾಲಿನ ಉತ್ಪಾದನೆಯನ್ನು ಮಾಡಬೇಕು ಅನ್ನುವಂತಹ ಕನಸು ಹೇಗೆ ನೀವು ಕಂಡ್ರಿ? ಒಂದು ದಿನದ್ದು ಕೆಲಸ ಅಥವಾ ಕನಸಂತಲ್ಲ, ಓವರ್ಆಲ್ ಈ ಕ್ರೆಡಿಟ್ಟು ನಮ್ಮ ಕಂಪ್ಲೀಟ್ ಫ್ಯಾಮಿಲಿಯವ್ರದ್ದು ಎಫರ್ಟ್ ಎಲ್ಲರದು ಇದೆ. ಯಾಕೆಂದ್ರೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಅಪ್ಪ ಮತ್ತು ಚಿಕ್ಕಪ್ಪಂದಿರು ಏನಿದ್ದಾರೆ ಅವರೆಲ್ಲರೂ ಸೇರಿ ಕಟ್ಟಿರೋ ಅಂಥ ಒಂದು ಸಾಮ್ರಾಜ್ಯ ಅಂತಲೇ ಹೇಳ್ಬೋದು ಇದನ್ನು. ಅದರಲ್ಲಿ ಡೈರಿ ಫಾರ್ಮಿಂಗ್ ಇಸ್ ಒನ್ ವಿಂಗ್. ಯಾವ ಥರ ಅಂದರೆ ಆನಿಮಲ್ ಹಸ್ಬೆಂಡ್ರಿ ಅನ್ನೋದು ಒಂದು ಕೃಷಿದು ಇಂಟಿಗ್ರೇಟೆಡ್ ಫಾರ್ಮಿಂಗಲ್ಲಿ ಒಂದು ಅವಿಭಾಜ್ಯ ಅಂಗ. ಏನು ನಾವು ಆ್ಯನಿಮಲಿಗೆ ಫೀಡಿಂಗ್ ಅಥವಾ ನಾವು ಪ್ಲಾಂಟ್ಸಿಗೆ ಏನು ಫೀಡಿಂಗ್ ಕೊಡ್ತಾ ಇದ್ದೀವಿ, ಮೇಜರ್ಲಿ ಆ್ಯನಿಮಲ್ ಕೌಡಂಗ್ ಮತ್ತು ನಮ್ಮ ಬಯೋಮಾಸ್ ಇವೆಲ್ಲನೂ ಸೇರ್ಕೊಂಡು ಏನು ಪ್ರಿಪೇರ್ ಮಾಡ್ಕೊಂತೀವಿ ಮೀಲ್ನ, ಅದರಿಂದ ಬರೋ ಅಂಥದ್ದು. ಇದರಲ್ಲಿ ಏನಾಗುತ್ತೆ ಅಂದರೆ ನಾವು 2003 ಅಂದರೆ ಮುಂಚೆ ನಮ್ಮ ತಾತವ್ರ ಕಾಲದಿಂದನೂ 1950s ದನಗಳನ್ನ ಸಾಕಂಡೇ ಬಂದರು. ನಮ್ಮ ಮನೇಲಿ ಯಾವಾಗಲೂ ಒಂದು 50, 60, 100 ನಾಟಿ ಹಸುಗಳಿರ್ತಾ ಇದ್ವು. ಬೆಳಗ್ಗೆ ಹೋಗಿ ಎಲ್ಲ ಕಡೆ ಮೇಯ್ಕೊಂಡು ಬರ್ತಾಯಿದ್ವು, ಮತ್ತು ಮನೆಗೆ ಬಂದಾಗ ಹಾಲು ಕರಿತಾಯಿದ್ರು, ಒಂದು 7-8 ಲೀಟ್ರ್ 10 ಲೀಟ್ರ್ ಹಾಲು ಸಿಗ್ತಿತ್ತು ಏನೋ. ಆದರೆ ಅವತ್ತಿಗೆ ಏನೇನು ಬೇಕು, ಮಜ್ಜಿಗೆ, ಆಮೇಲೆ ನಮ್ಮೆಲ್ಲ ಜನಗಳಿಗೆ ಆಳುಗಳಿಗೆಲ್ಲ ಏನೇನು ಬೇಕು ಅದೆಲ್ಲ ಅದರಲ್ಲೇ ಉತ್ಪನ್ನ ಆಗ್ತಾಯಿತ್ತು, ಹಾಲು, ತುಪ್ಪ, ಬೆಣ್ಣೆ ಈ ರೀತಿ. 2003 ಏನಾಯಿತು, ನಾವು ವೆನಿಲ್ಲಾ ಬೆಳಿಬೇಕು ಅಂತ ಹೇಳಿ ಒಂದು ಪ್ಲಾನ್ನ ಮಾಡಿದ್ವಿ. ವೆನಿಲ್ಲಾನ ಬೆಳೆಯೋದಕ್ಕೆ ಆರ್ಗ್ಯಾನಿಕ್ಕಾಗೇ ಬೆಳಿಬೇಕು ವೆನಿಲ್ಲಾನ. ಸೊ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಮಾಡಬೇಕು ಅಂತ ಒಂದು ಪಾಯಿಂಟ್ ಬಂದಾಗ 18 ಹಸುಗಳನ್ನ ನಾನು ಅಪ್ಪ ಹೋಗಿ ದೇವನಹಳ್ಳಿ ಸುತ್ತಮುತ್ತ ಹೆಚ್ ಕ್ರಾಸು, ದೇವನಹಳ್ಳಿ, ನಂದಿ ಈ ಕಡೆ ಎಲ್ಲ ಆ್ಯನಿಮಲ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಆ್ಯನಿಮಲ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದ ಮೇಲೆ ಆ ಇದ್ದಿದ್ದೆ 18 ಆ್ಯನಿಮಲ್ಸ್ ಹೋಗ್ತಾ 100 ಆ್ಯನಿಮಲ್ಸ್ವರೆಗೂ ಆಯಿತು. ಸೊ ಫೈನಲಿ 100 ಆ್ಯನಿಮಲ್ಸಿಗೆ ನಾವು ಮಾಡಿದ್ದಂಥ ಶೆಡ್ಡು ಸಪೋರ್ಟ್ ಮಾಡಲೇ ಇಲ್ಲ. ಹೊಸದಾಗಿ ಒಂದು 300 ಆ್ಯನಿಮಲ್ಸಿಗೆ ಮಾಡೋಣ ಅಂತ ಇಲ್ಲೆಲ್ಲ ಮಾರ್ಕ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಚಿಕ್ಕಪ್ಪ ಅಂದರೆ ಕೃಷ್ಣೇಗೌಡರು ಅವ್ರು ಬಂದು ಇಲ್ಲಿ ನೋಡಿಬಿಟ್ಟು, ಮತ್ತೆ ಯಾಕೆ ಚಿಕ್ಕ ಚಿಕ್ಕದಾಗೆ ಮಾಡೋದು, ದೊಡ್ಡದಾಗೆ ಮಾಡೋಣ, ಮಾಡೋದು ಮಾಡ್ತೀವಿ, 1,000 ಹಸುಗೆ ಮಾಡೋಣ ಅಂದ್ಬಿಟ್ಟು ಅಪ್ಪ ಚಿಕ್ಕಪ್ಪ ಎಲ್ಲ ಡಿಸೈಡ್ ಮಾಡಿ ನಮ್ಮದು ಇನ್ನೊಂದು ಪ್ಲಾಂಟೇಷನಲ್ಲಿ ಅದಕ್ಕೊಂದು ಜಾಗನ ಏರ್ ಮಾರ್ಕ್ ಮಾಡಿ ಒಳ್ಳೆ ಕನ್ಸಲ್ಟೆಂಟ್ನ ಹಿಡ್ಕೊಂಡು ಬಂದು 1,000 ಆ್ಯನಿಮಲ್ಗೆ ಪ್ಲ್ಯಾನ್ ಮಾಡಿದ್ವಿ. ಆವಾಗ ಯಾರು ಬೆಸ್ಟ್ ಕನ್ಸಲ್ಟೆಂಟ್ ಅಂತ ನೋಡಿದಾಗ ನಮ್ಮ ರವಿಶಂಕರ್ ಅಂತ ಬೆಂಗಳೂರಲ್ಲಿ ಒಬ್ಬರು ವ್ಯಾನ್ಸನ್ ಡೀಲರ್ ಇದ್ದರು, ಅವರು ಇಸ್ರೇಲ್ ಟೀಮ್ ಒಬ್ಬರನ್ನ ಅಟ್ಯಾಚ್ ಮಾಡಿ ಅವರು ಕರ್ಕೊಂಡು ಬಂದು ಪ್ರಾಜೆಕ್ಟ್ನ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಮಾಡಿದ್ರು. ಹೀಗೆ ನಿಮ್ಮ ಹಸುಗಳ ಸಾಕಾಣಿಕೆಯ ಕತೆ ಪ್ರಾರಂಭ ಆಗಿದ್ದು ಹೀಗೆ. ಹಸುಗಳನ್ನು ಸಾಕಬೇಕು, ಶುದ್ಧ ಹಾಲಿನ ಉತ್ಪಾದನೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಸಣ್ಣ ಆಶಯದಿಂದ ಪ್ರಾರಂಭ ಆಗಿದ್ದು. ಸಾಮಾನ್ಯವಾಗಿ 3-4 ಹಸುಗಳಿಂದ ಯಾರೇ ಆದರೂ ಕೂಡ ಈ ಹಸು ಸಾಕಾಣಿಕೆ ಅನ್ನುವಂಥದ್ದನ್ನು ಪ್ರಾರಂಭ ಮಾಡ್ತಾರೆ. ಅದು 18-21 ಒಂದಷ್ಟು ಸುಸ್ತು ಅಂತ ಹೇಳಿ ಅನ್ಸುತ್ತೆ, ಹೆಚ್ಚು ಅಂತ ಅಂದ್ರೆ 100 ಕೂಡ ಮಾಡಬಹುದು. 100 ನಂತರ ಸಂಖ್ಯೆಗಳು ಹೇಗೆ ಬೆಳೀತಾ ಹೋಯಿತು, ಅದಕ್ಕೆ ನೀವು ಹೇಗೆ ಪ್ರೋತ್ಸಾಹವನ್ನು ಕೊಡ್ತಾ ಹೋದ್ರಿ? ಹಸುಗಳನ್ನ ಸಾಕ ರೀತಿಲಿ ಏನಾಗುತ್ತೆ ಅಂದರೆ, ಒಂದು ಓವರ್ಆಲ್ ಡಿಸೈನ್ ಆಫ್ ದ ಹೋಲ್ ಶೆಡ್ ವೆರಿ ಇಂಪಾರ್ಟೆಂಟ್. ಈಗ ನಾವು ಮುಂಚೆ ಏನು 18 ಹಸುವಿಂದ 100 ಹಸುಗೆ ಹೋದ್ವಿ, ದಟ್ ವಾಸ್ ದ ಟಫೆಸ್ಟ್. ಯಾಕೆ ಅಂದರೆ ಪ್ರತಿದಿನ ನಾವು ಹಸುಗಳನ್ನ ರಬ್ಬರ್ ಮ್ಯಾಟಲ್ಲಿ ಮಲಗಿಸಿ ಅದನ್ನು ಕಟ್ ಹಾಕಿ ಅದಕ್ಕೆ ಡೈಲಿ ಸ್ನಾನ ಮಾಡಿಸಿ ಡೈಲಿ ಹುಲ್ ಕುಯ್ಕೊಂಬಂದು ಕಟ್ ಮಾಡಿ ಫೀಡ್ ಮಾಡಿ ಮಿಲ್ಕಿಂಗ್ ಮೆಷಿನ್ನ ಈಚ್ ಆ್ಯನಿಮಲ್ ಹತ್ರ ತಗೊಂಡೋಗಿ ಮಿಲ್ಕ್ ಮಾಡಿ ಅದನ್ನು ಮತ್ತೆ ನಾವು ಇನ್ ಟೈಮ್ ಕ್ಯಾನ್ಗಳಿಗೆ ಹಾಕಿ ಹೋಗಿ ಡೆಲಿವರ್ ಮಾಡಬೇಕಾಗಿತ್ತು. ಸೊ ಇದು ಕಾನ್ಸೆಪ್ಟೇ ಬೇರೆ. ನಾವು ಮೋಸ್ಟ್ ಆಫ್ ದ ಟೈಮ್ ಈ ಕಾನ್ಸೆಪ್ಟನ್ನ ನಾವು ಮೆಂಟಲಿ ಹೆಂಗೆ ಪ್ರಿಪೇರ್ ಆಗಿದ್ವಿ ಅಂದರೆ ಡಿಸೈನ್ ಆಫ್ ದ ಶೆಡ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದ್ದು. ಈಗ ಮಾಡಿರೋ ಮೆಥಡ್ ಯಾವ ಥರ ಇದೆ ಅಂದರೆ ಲೂಸ್ ಹೌಸಿಂಗ್ ಶೆಡ್ ಅಂತ, ಓವರ್ಆಲ್ ಡಿಸೈನ್ ಬಾಂಡ್ ಡಿಸೈನು. ಲೂಸ್ ಹೌಸಿಂಗ್ ಶೆಡ್ಡಲ್ಲಿ ಏನಾಗುತ್ತೆ, ಯಾವತ್ತೂ ನೀವು ಹಸುಗೆ ಮುಗ್ದಾರ ಹಾಕಲ್ಲ, ಲೈಫ್ ಟೈಮ್ ಅದನ್ನು ಕಟ್ಟೋದಿಲ್ಲ, ಅದಕ್ಕೆ ಸ್ನಾನ ಮಾಡಿಸೋದಿಲ್ಲ, ಅದಕ್ಕೆ ಯಾವಾಗಲೂ ಅನ್ಲಿಮಿಟೆಡ್ ಆ್ಯಕ್ಸೆಸ್ ಫುಡ್ಡು ವಾಟರ್ ಇರುತ್ತೆ, ಅದಕ್ಕೆ ಬೇಕಾದಂಥ ಒಂದು ಸೋಷಿಯಲ್ ಸರ್ಕಲಲ್ಲಿ ಮಿಂಗಲ್ ಆಗೋದಕ್ಕೆ ಅನ್ಲಿಮಿಟೆಡ್ ಸ್ಪೇಸ್ ಇರುತ್ತೆ. ಅನ್ಲಿಮಿಟೆಡ್ ಅಂದರೆ ನಾನು ಹೇಳ್ತಾ ಇರೋದು 1000 ಆ್ಯನಿಮಲ್ ಅಂದರೆ 1000 ಆ್ಯನಿಮಲ್ ಇಂಟು ಒಂದು ಹಸುಗೆ 225 ಸ್ಕ್ವೇರ್ ಫೀಟ್ ಹಂಗೆ ಒಂದು ತಮ್ ಮಾರ್ಕ್ ಮಾಡಿ ಅದನ್ನು ನಾವು ಡಿಸೈನ್ ಮಾಡಿರ್ತೀವಿ. ಸೊ ಆ ಏರಿಯಾ ಒಳಗಡೆ ಎಲ್ಲಿ ಬೇಕಾದ್ರೆ ಓಡಾಡುತ್ತೆ. ಸೊ ಜನರಲಿ ನಾವು ಯಾರನ್ನ ಕೇಳಿದ್ರು ಒಂದು ಒಳ್ಳೆ ಡೈರಿ ಮಾಡೋದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ನೀವು ಎಲ್ಲ ರಬ್ಬರ್ ಮ್ಯಾಟ್ ಹಾಕಿ ಅದನ್ನೆಲ್ಲ ಗ್ರೆನೈಟ್ ಫ್ಲೋರಿಂಗ್ ಮಾಡಿ ನೀವು ಡೈಲಿ ಸ್ನಾನ ಮಾಡಿಸ್ಬೇಕು, ಅದಕ್ಕೆಲ್ಲ ಮ್ಯೂಸಿಕ್ ಹಾಕಬೇಕು, ಈ ಥರದ್ದೆಲ್ಲ ಕಲ್ಪನೆ ನಮ್ಮಲ್ಲಿದೆ. ಆದರೆ ಹಸು ಆ್ಯಂಗಲಲ್ಲಿ ಒಂದು ನಿಮಿಷ ಕೂತ್ ನಾವು ಯೋಚನೆ ಮಾಡಿದ್ರೆ ಅದು ಆ್ಯನಿಮಲ್ ಆಗಿರೋದ್ರಿಂದ ಅದಕ್ಕೆ ಏನು ಬೇಕು, ಒಳ್ಳೆ ಊಟ ಬೇಕು, ಒಳ್ಳೆ ಗಾಳಿ ಬೇಕು, ಆಮೇಲೆ ಯಾವಾಗಲೂ ನೀರು ಬೇಕು ಚೆನ್ನಾಗಿ ಅದಕ್ಕೆ ಕುಡಿಯೋದಕ್ಕೆ, ಆಮೇಲೆ ಮಣ್ಣು ಬೇಕು. ಅದು ಆ್ಯನಿಮಲ್ ಆಗಿರೋದ್ರಿಂದ ಈ ಹಾರ್ಡ್ ಸರ್ಫೇಸ್ ಆಗಲಿ ಆರ್ಟಿಫಿಷಿಯಲ್ ಫ್ಲೋರಿಂಗ್ ಸಿಂಥೆಟಿಕ್ ಫ್ಲೋರಿಂಗ್ ಯಾವುದನ್ನು ಇಷ್ಟಪಡೋದಿಲ್ಲ. ಮೇಜರ್ಲಿ ಸಾಯಿಲ್ ಬೇಕು, ಸಾಯಿಲಲ್ಲಿ ಅದ್ರದ್ದು ಬಿಹೇವಿಯರೇ ಬೇರೆ. ಆಮೇಲೆ ಅದಕ್ಕೆ ಮೈ ಕೆರ್ಕೊಳ್ಳೋದಕ್ಕೆಲ್ಲ ಆಟೋಮೆಟೆಡ್ ಬ್ರಷಸ್ ಮಾಡಿದ್ದೀವಿ, ಅಲ್ಲಿ ಹೋದ ತಕ್ಷಣ ಸೆನ್ಸರ್ ಬೇಸ್ ಬ್ರಷಸ್ ಆನ್ ಆಗುತ್ತೆ, ಅದು ರೊಟೇಟ್ ಆಗುತ್ತೆ, ಅದು ಆಕ್ಟಿವೇಟ್ ಆಗುತ್ತೆ. ಆಮೇಲೆ ಆಟೋಮೆಟಿಕ್ ಟೆಂಪರೇಚರ್ ಕಂಟ್ರೋಲ್ ಮಾಡೋದಕ್ಕೆ ಬಂದು ಒಂದು ಎಕ್ಸ್ಟೆಂಟ್ವರೆಗೂ ಮಲ್ಟಿಪಲ್ ಹೈ ಸ್ಪೀಡ್ ಫ್ಯಾನ್ಸ್ ಹಾಕಿದ್ದೀವಿ, ಒಂದು ಕಡೆಯಿಂದ ಬ್ಲೋ ಮಾಡುತ್ತೆ ಮಾಯಿಶ್ಚರ್ ಮತ್ತು ಟೆಂಪ್ರೇಚರ್ನ. ಅದೇ ರೀತಿ ಇದ್ರ ಜೊತೆಗೆ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಿದ್ದೀವಿ, ಅದು ಪೆಡೋಮೀಟರ್ ಅಂತ. ಸೊ ಪೆಡೋಮೀಟರ್ ಒಂದು ಡಿವೈಸ್ ಆ್ಯನಿಮಲ್ ಕಾಲಿಗೆ ಹಾಕೋದು, ಸೊ ಪೆಡೋ ಅಂದರೆ ಕಾಲು, ಅದನ್ನು ಮೆಷರ್ ಮಾಡೋಂಥ ಡಿವೈಸ್ಗೆ ಪೆಡೋಮೀಟರ್ ಅಂತ ಹೇಳ್ತಾರೆ. ಇದು ಗ್ಲೋಬಲಿ ಪ್ರೂವನ್ ಟೆಕ್ನಾಲಜಿ. ಪೆಡೋಮೀಟರ್ ಪ್ಲಸ್ ಸಾಫ್ಟ್ವೇರ್ ಒಂದು ಪ್ಯಾಕೇಜ್ ಆಗಿ ಬರುತ್ತೆ. ಸೊ ಈ ಪೆಡೋಮೀಟರ್ ಏನು ಮಾಡುತ್ತೆ ಅಂದರೆ ಆ್ಯನಿಮಲ್ನ ರಿಯಲ್ ಟೈಮಲ್ಲಿ ಮಾನಿಟರ್ ಮಾಡ್ತಾ ಇರುತ್ತೆ. ಏನೇನು ಮಾನಿಟರ್ ಮಾಡುತ್ತೆ, ಅದರದ್ದು ಆ್ಯಕ್ಟಿವಿಟಿ, ಹೈಪರ್ ಆ್ಯಕ್ಟಿವಿಟಿ ಇದೆಯಾ, ಹೈಪೋ ಆ್ಯಕ್ಟಿವಿಟಿ ಇದೆಯಾ, ಲೇಮ್ನೆಸ್ ಇದೆಯಾ, ಅಥವಾ ಅದು ಸರಿಯಾಗಿ ಊಟ ಮಾಡ್ತಾ ಇದೆಯೋ, ಅಥವಾ ಓಡಾಡ್ತಾ ಇಲ್ವಾ, ಸುಮ್ಮನೆ ಮಲ್ಕೊಂಡಿದೆಯಾ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹೀಟ್ ಸೈಕಲ್ನ ಹೇಳುತ್ತೆ. ಒಂದು ಆ್ಯನಿಮಲ್ ಹೀಟಿಗೆ ಬಂದಾಗ ಆ ಆ್ಯನಿಮಲ್ಲು ಯಾವಾಗ ಹೀಟಿಗೆ ಬಂತು, ಆಮೇಲೆ ಯಾವಾಗ ಇನ್ಸೆಮಿನೇಟ್ ಮಾಡಬೇಕು, ಯಾಕೆಂದ್ರೆ ಎಲ್ಲ ಆರ್ಟಿಫಿಷಿಯಲಿ ಇನ್ಸೆಮಿನೇಟ್ ಮಾಡೋದು ನಾವಿಲ್ಲಿ ಕಮರ್ಷಿಯಲ್ ಡೈರಿಲಿ. ಅದು ಗೋಲ್ಡನ್ ಅವರ್ನ ಹೇಳುತ್ತೆ, ಇಷ್ಟೇ ಅವರ್ಸಲ್ಲಿ ನೀವು ಇನ್ಸೆಮಿನೇಟ್ ಮಾಡಿದ್ರೆ ಸಕ್ಸಸ್ ರೇಷಿಯೋ ಮ್ಯಾಕ್ಸಿಮಮ್ ಇರುತ್ತೆ ಅಂತ. ಸೊ ಈ ರೀತಿಯಾದಂಥ ಒಂದು ಸಿಸ್ಟಮ್ಮು. ಪ್ಲಸ್ ಅಡ್ವಾನ್ಸ್ಡ್ ಪೆಡೋಮೀಟರ್ ಫೀಚರ್ಸ್ ಏನಿದೆ ಅಂದರೆ, ಇವಾಗ ಒಂದು ಸೋಷಿಯಲ್ ಸ್ಟ್ರೆಸ್ ಆಫ್ ದ ಆ್ಯನಿಮಲ್ನು ಹೇಳುತ್ತೆ. ಹಿಂಗಂದ್ರೆ ಒಂದು ಆ್ಯನಿಮಲ್ ಐಸೋಲೇಟ್ ಆಗಿ ಒಂದು ಕಡೆ ಅಥವಾ ಯಾವ್ದಾದ್ರು ಬೇರೆ ಆ್ಯನಿಮಲ್ಸ್ ಬಂದದನ್ನ ಬುಲ್ಲಿಯಿಂಗ್ ಮಾಡಿ ಒಂದು ಕಾರ್ನರಲ್ಲಿ ಎಲ್ಲರೂ ಒಂದು ಕೂರ್ತಿದ್ರೆ, ಅಥವಾ ಹರ್ಡ್ ಜೊತೆ ಸಿಂಕ್ ಆಗ್ತಾ ಇಲ್ಲ ಅಂತಿದ್ರೆ ಹರ್ಡ್ ಬಿಹೇವಿಯರ್ನು ಹೇಳುತ್ತೆ ಅದು. ಪ್ಲಸ್ ಒಂದು ಆ್ಯನಿಮಲ್ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಅಥವಾ ನೀರು ಕುಡಿತಾ ಇಲ್ಲ ಅಂದರೆ ಆ ಬಿಹೇವಿಯರು ನಮಗೆ ಆ ಪೆಡೋಮೀಟ್ರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಈ ರೀತಿ ಭಾಳ ಬೆನಿಫಿಟ್ಸ್ ಇದೆ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಈಗ ಒಂದ್ಸರಿ ಹೀಟ್ ಸೈಕಲ್ ಮಿಸ್ ಆದರೆ, ಯಾಕೆಂದರೆ ಇವೆಲ್ಲ ನಾವು ಮಾಡ್ತಿರೋ ಕಮರ್ಷಿಯಲ್ ಡೈರಿಲಿ ವೆರಿ ಲಿಮಿಟೆಡ್ ವರ್ಕ್ ಫೋರ್ಸ್, ನೀವು ಜನನ ನೋಡೋಕ್ಕೆ ಸಿಗಲ್ಲ. ಹಂಗಾಗಿದ್ದಾಗ ಒಂದು ಆ್ಯನಿಮಲ್ದು ಹೀಟ್ ಸೈಕಲ್ ಏನಾದ್ರು ಇವತ್ತು ಮಿಸ್ ಆದರೆ ನೆಕ್ಸ್ಟ್ ಹೀಟ್ ಸೈಕಲ್ 21 ಡೇಸಿಗೆ ಬರೋದು. ಸೊ 21 ಡೇಸಲ್ಲಿ ಅದು ಎವ್ರಿ ಡೇ 300-400 ರುಪೀಸ್ ಹಂಗೆ ನಾವು ಖರ್ಚು ಮಾಡ್ತಾ ಇರ್ತೀವಿ ಒಂದು ಆ್ಯನಿಮಲ್ಗೆ. ಅಷ್ಟು ಖರ್ಚು ಮಾಡಿದ್ರೆ ನಾವು 21 ಡೇಸಲ್ಲಿ ನಮ್ದು ಇಡೀ ಅದರದ್ದು ಒಂದು ಆ್ಯನಿಮಲ್ ಲೈಫ್ ಸೈಕಲಲ್ಲಿ 7,000-8,000 ರುಪೀಸ್ ನಮಗೆ ಲಾಸ್ ಆಗುತ್ತೆ. ಇಮ್ಯಾಜಿನ್ ಈ ಸ್ಕೇಲಲ್ಲಿ 8,000 ಆ್ಯನಿಮಲ್ಸ್ಗೆ ಯಾವ ರೀತಿ ನಮಗೆ ತೊಂದರೆ ಆಗ್ಬೋದು ಅಥವಾ ಲಾಸ್ ಆಗ್ಬೋದು ಅಂತ. ಸೊ ಇದೆಲ್ಲ ಸೇರಿ, ಸೊ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡ್ಕೊಂಡು ಶೆಡ್ನು ನಾವು ನೀಟಾಗಿ ಡಿಸೈನ್ ಮಾಡ್ಕೊಂಡು ಅದಕ್ಕೆ ಬೇಕಾದಂಥ ಮ್ಯಾನ್ ಫೋರ್ಸು ವರ್ಕ್ ಫೋರ್ಸ್ ಎಷ್ಟು ಬೇಕು ಅಷ್ಟನ್ನು ಇಟ್ಕೊಂಡು ಕೆಲವು ಮೆಷಿನರಿ ಎಕ್ವಿಪ್ಮೆಂಟ್ಗಳನ್ನ ಹಾಕ್ಕೊಂಡು ನಾವು ಈ ಇದನ್ನು ಧೈರ್ಯ ಮಾಡಿ ಮಾಡೋ ಅಂಥ ಒಂದು ಸಾಧ್ಯ ಆಯಿತು ನಮಗೆ. ಈ ದೊಡ್ಡ ಪ್ರಮಾಣದ ಹಸುಗಳ ಸಾಕಾಣಿಕೆಗೆ ಇಸ್ರೇಲ್ ತಂತ್ರಜ್ಞಾನ ಬಹಳ ಸೂಕ್ತವಾದಂತಹ ತಂತ್ರಜ್ಞಾನ, ಅದನ್ನೇ ಅಳವಡಿಕೆ ಮಾಡ್ಕೋಬೇಕು ಅಂತ ಹೇಳಿ ತಮಗೆ ಹೇಗೆ ಗೊತ್ತಾಯ್ತು? ಡೈರಿಯಿಂಗ್ ವರ್ಲ್ಡ್ ವೈಡ್ ತುಂಬಾ ಜನರೇಷನ್ಸ್ ಅಥವಾ ತುಂಬಾ ಸೆಂಚುರೀಸ್ ಇಂದ ಇದೆ, ಇದೇನು ಹೊಸದಲ್ಲ. ನಮಗ್ ಗೊತ್ತಿರಂಗೆ ಮನುಷ್ಯ ಯಾವಾಗ್ಲಿಂದ ಫಾರ್ಮಿಂಗ್ ಅಲ್ಲಿ ಇದ್ದಾನೆ. ಇಡೀ ಪ್ರಪಂಚದಲ್ಲಿ ಎಲ್ಲಾ ಮೂಲೆಯಲ್ಲೂ ಅವರವ್ರದೇ ಆದಂತ ಪ್ರೂವನ್ ಮೆಥಡಾಲಜಿಗಳಿದಾವೆ ಅಂಡ್ ಎಲ್ಲರೂ ಸಕ್ಸಸ್ ಆಗಿದ್ದಾರೆ. ಈಗ ನಾವು ನಾಟಿ ಹಸು ಸಾಕ್ತಾ ಇದ್ವಿ, ಅದರದ್ದೇ ಒಂದ್ ರೀತಿ ಸಕ್ಸಸ್ ಇದೆ. ಮಲ್ನಾಡ್ ಗಿಡ್ಡಗಳಿದಾವೆ ಇವತ್ತು, ಅದರದ್ದೇ ಒಂಥರ ಇದೆ. ಡೆನ್ಮಾರ್ಕ್ ಅಲ್ಲಿ ಒಂಥರ ಇದೆ, ಯುರೋಪ್ ಅಲ್ಲಿ ಇದೆ, ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಅಲ್ಲಿ ಒಂಥರ ಇದೆ, ಯು ಎಸ್ ಅಲ್ಲಿ ರ್ಯಾಂಚ್ ಸಿಸ್ಟಮ್ಗಳು ಅಲ್ಲಿ ಬೇರೆ ಇದೆ. ಆದ್ರೆ ಇವತ್ತು ಎಲ್ಲ ಕಮರ್ಷಿಯಲಿ, ಈಗ ನೋಡಿ ನಮ್ಮಲ್ಲೇ ನಾಟಿ ಹಸುಗಳನ್ನ ಸಾಕ್ಬೇಕು ಅಂದ್ರೆ ಇಟ್ ಇಸ್ ನಾಟ್ ಕಮರ್ಷಿಯಲಿ ವಯಬಲ್. ಅದೇ ರೀತಿ ಇನ್ನೊಂದು ದೇಶಕ್ಕೆ ಹೋದ್ರೆ ಹಳೆ ಮೆಥಡ್ ಡಿಮಿನಿಷ್ ಆಗ್ತಾ ಬರ್ತಾ ಇದೆ. ಸೊ ಓವರ್ ಆಲ್ ಗ್ಲೋಬಲಿ ಒಂದ್ ಮೆಥಡ್ ಸ್ಟ್ಯಾಂಡರ್ಡೈಸ್ ಆಗ್ತಾ ಬರ್ತಾ ಇದೆ, ಅಂದ್ರೆ ಮೆನಿ ಮೆಥಡ್ಸ್, ಅದ್ರಲ್ಲಿ ಒನ್ ಆಫ್ ದ ಫ್ಯೂ ಮೆಥಡ್ಸ್ ಇದು. ಈಗೇನ್ ನಾವು ಇಸ್ರೇಲಿ ಮೆಥಡ್ ಅಂತ ಹೇಳ್ತೀವಿ, ಇದು ಕಂಪ್ಲೀಟ್ಲಿ ಇಸ್ರೇಲಿ ಅಂತ ಹೇಳಕ್ಕಾಗಲ್ಲ. ಯುರೋಪ್ ಅಲ್ಲಿ, ಆಮೇಲೆ ಆಸ್ಟ್ರೇಲಿಯಲ್ಲಿ, ನಾರ್ದರ್ನ್ ಅಮೆರಿಕಾ ಇಂಥ ಕಡೆ ಎಲ್ಲ ಮೆಥಡಾಲಜಿ ಸೇಮ್, ಬಾನ್ ಶೆಡ್ ಇದೆಲ್ಲ ಮಾಡ್ಕೊಂಡು ಬರ್ತಾ ಇದ್ರು. ಬಟ್ ಅವೆಲ್ಲ ಕೋಲ್ಡ್ ಕಂಟ್ರೀಸ್, ಕೆಲವು ಕೋಲ್ಡ್ ಕಂಟ್ರೀಸ್ ಅಲ್ಲಿ ಸಕ್ಸಸ್ಫುಲಿ ಡೇರಿಂಗ್ ಆಯ್ತು, ಡೆನ್ಮಾರ್ಕ್ ಮತ್ತೆ ಈ ಕಡೆಗೆಲ್ಲ. ಬಟ್ ಹೋಗ್ತಾ ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಏನಾಯ್ತು ಅಂದ್ರೆ ಅವೆಲ್ಲ ಕೋಲ್ಡ್ ಕಂಟ್ರೀಸ್ ರಿಲೇಟೆಡ್ ಟೆಂಪ್ಲೇಟ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಂತ ಹೋದ್ರು. ಬಟ್ ಇಸ್ರೇಲ್ ಅವರು ಏನ್ ಮಾಡಿದ್ರು, ಅದು ಡೆಸರ್ಟ್ ಆಗಿರೋದ್ರಿಂದ ಈ ಮೆಥಡ್ ನ ಹೈಬ್ರಿಡ್ ಮಾಡಿ ಕೋಲ್ಡ್ ಕಂಟ್ರೀಸ್ ಏನು ಬೆಸ್ಟ್ ಪೋರ್ಷನ್ಸ್ ಇದೆ, ಯಾವುದು ಬೇಡ ಅಂದ್ರೆ, ಈಗ ಜನರಲ್ ಏನಾಗುತ್ತೆ, ಕೋಲ್ಡ್ ಕಂಟ್ರೀಸ್ ಅಲ್ಲಿ ಶೆಡ್ ಹೆಂಗ್ ಡಿಸೈನ್ ಆಗಿತ್ತು ಅಂದ್ರೆ ಆನಿಮಲ್ಸ್ ಯಾವಾಗ್ಲೂ ಹತ್ರತ್ರನೇ ಇರಬೇಕು, ಸೊ ಹೀಟ್ ಲಾಸ್ ಆಗಲ್ಲ. ಆಮೇಲೆ ವೆಂಟಿಲೇಷನ್ ನ ಸುತ್ತ ಕ್ಲೋಸ್ ಮಾಡ್ತಾ ಇದ್ರು. ಇಂಥ ಫೀಚರ್ಸ್ನೆಲ್ಲ ಎಲಿಮಿನೇಟ್ ಮಾಡಿ ಅವರಾಗೆ ಒಂದು ಮೆಥಡಾಲಜಿನ ಅರೈವ್ ಆದ್ರು. ಸೊ ಈಗ ನಾವು ನಮ್ಮ ರೀಜನ್ ಅಲ್ಲಿ, ಅಂದ್ರೆ ಇಲ್ಲಿ ಸೌತ್ ಇಂಡಿಯಲ್ಲಿ ನಾವು ಕಂಪೇರ್ ಮಾಡಿದ್ರೆ ನಮ್ದೇನು ಅಂಥ ಕೋಲ್ಡ್ ಕಂಟ್ರಿ ಏನಲ್ಲ, ನಾವು ಸ್ವಲ್ಪ ಟ್ರಾಪಿಕಲ್ ಎನ್ವೈರನ್ಮೆಂಟ್ ಅಲ್ಲಿ ಇದೀವಿ. ಸೊ ಕೋಲ್ಡ್ ಕಂಟ್ರಿದ ಏನ್ ಮೆಥಡಾಲಜಿ ಇದೆ, ಅದು ತುಂಬಾ ಫಿನಾನ್ಷಿಯಲಿ ವೆರಿ ಎಕ್ಸ್ಪೆನ್ಸಿವ್ ಮಾಡಲ್. ಎಲ್ಲ ಕಡೆ ಸ್ಟೈನ್ಲೆಸ್ ಸ್ಟೀಲ್ ಬ್ಯಾರಿಕೇಡ್ಸ್ ಹಾಕ್ಬೇಕು, ಆನಿಮಲ್ಸ್ಗೆಲ್ಲ ಹತ್ರ ಹತ್ರ ಕೂರಂಗೆ ಒಂದು ವ್ಯವಸ್ಥೆ ಮಾಡ್ಕೊಬೇಕು, ಈ ಥರದ್ದೆಲ್ಲ ನಾವು ಮಾಡ್ಕೊಂಬರ್ಬೇಕು. ಸೊ ಇವರು ಫ್ರೀ ರೇಂಜ್ ಆಗಿ ಒಂದು ಸಾಕ್ತಾ ಇರೋ ರೀತಿ ಒಂದು ಅರೈವ್ ಆಗಿದ್ರು ಒಂದು ಡಿಸೈನ್ ಅಲ್ಲಿ. ಸೊ ನಾವು ನೋಡಿದಾಗ ಅದು ನಮಗೆ ಐ ಥಿಂಕ್ ದಟ್ ಇಸ್ ದ ರೈಟ್ ಮೆಥಡ್ ಅನ್ಕೊಂಡು, ಅದರಲ್ಲೂ ನಮ್ಮ ರೀಜನ್ಗೆ ಏನ್ ಬೇಕು ಅಂತ ಕೆಲವು ಚೇಂಜಸ್ ನ ನಾವು ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ಕೊಂಡ್ವಿ. ನಾವು ಅದನ್ನ ಈ ರೀತಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಇದೇ ಸೂಕ್ತವಾದದ್ದು ಅಂತ ಹೇಳಿ ಅಳವಡಿಕೆಯನ್ನ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇದರ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ಜನರನ್ನ ಬೇಡ್ತಕ್ಕಂಥದ್ದು ಅಥವಾ ಅತ್ಯಂತ ಕಡಿಮೆ ಕೃಷಿ ಕಾರ್ಮಿಕರನ್ನ ಕೇಳ್ತಕ್ಕಂಥದ್ದು. ಇಲ್ಲಿ ಸುಮಾರು 1,000 ಹಸುಗಳ ಸಾಕಾಣಿಕೆ ಮಾಡಿದ್ರು ಕೂಡ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಕಾರ್ಮಿಕರು ಇದ್ದಾರೆ. ಎಷ್ಟು ಜನ ಕಾರ್ಮಿಕರು ಇದ್ದಾರೆ? ದಿಸ್ ಇಸ್ ಅ ಸೆಮಿ ಆಟೋಮೆಟಿಕ್ ಸೆಟಪ್. ಈಗ ಜನರಲಿ ಯುರೋಪ್ ಏನಾಗ್ತಿದೆ ಅಂದ್ರೆ ರೊಬೊಟಿಕ್ ಸೆಟಪ್ ಗೆ ಕನ್ವರ್ಟ್ ಆಗೋಗ್ತಾ ಇದೆ, ಯಾಕಂದ್ರೆ ಲೇಬರ್ ಇಶ್ಯೂಸ್ ಈ ತರ ಎಲ್ಲ ಇರೋದ್ರಿಂದ. ಇದು ಸೆಮಿ ಆಟೋಮೆಟಿಕ್ ಸೆಟಪ್ ನಮ್ದು. ಇದರಲ್ಲಿ ಏನಾಗುತ್ತೆ ಅಂದ್ರೆ ಬೇಸಿಕ್ ಮ್ಯಾನ್ ಪವರ್ ಏನ್ ಬೇಕು ಅದು ಬೇಕೇ ಬೇಕು. ಮಿಲ್ಕಿಂಗ್ ಯೂನಿಟ್ ಗೆ ಬಂದಾಗ, ಮಿಲ್ಕಿಂಗ್ ಪಾರ್ಲರ್ ಗೆ ಬಂದಾಗ, ನಮ್ ಮಿಲ್ಕಿಂಗ್ ಪಾರ್ಲರ್ ಅಲ್ಲಿ ಸೇ ಅರೌಂಡ್ 48 ಮಿಲ್ಕಿಂಗ್ ಪಾಯಿಂಟ್ಸ್ ಇದೆ. ಅಂದ್ರೆ 7 ಮಿನಿಟ್ಸ್ ಅಲ್ಲಿ ನಾವು 48 ಅನಿಮಲ್ಸ್ ನ ಮಿಲ್ಕಿಂಗ್ ಮಾಡ್ಬೋದು. ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಲ್ಕಿಂಗ್ ಪಾರ್ಲರ್ಸ್ ಕಂಟ್ರಿಲಿ. ಅಂದ್ರೆ ತುಂಬಾ ಇದಾವೆ, ಒಂದ್ ಇನ್ನೊಂದು 7-8 ಪಾರ್ಲರ್ಸ್ ಇದಾವೆ ಈ ಸೈಜ್ದು. ಬಟ್ ಇದನ್ನ ಹ್ಯಾಂಡಲ್ ಮಾಡೋದಕ್ಕೆ ಒಂದು 5 ಜನ ಬೇಕು. ಆಮೇಲೆ ಓವರ್ ಆಲ್ ಹೆಲ್ತ್ ಆಫ್ ದ ಫಾರ್ಮ್ ಮ್ಯಾನೇಜ್ ಮಾಡೋದಕ್ಕೆ ಒಂದು ಫಾರ್ಮ್ ಮ್ಯಾನೇಜರ್ ಹೂ ಇಸ್ ಆಲ್ಸೋ ಇದು MSc ಇನ್ ಫಾರ್ಮಕಾಲಜಿ, ವೆಟನರಿ ಫಾರ್ಮಕಾಲಜಿ, ಇದು ಒಬ್ರು ಮೇನ್ ಡಾಕ್ಟರ್ಸ್ ಇದ್ದಾರೆ. ಸೊ 6 ಜನ ಆದ್ರು. ಅವ್ರ ಕೆಳಗಡೆ 2 LSA ಅಥವಾ ಕಾಂಪೌಂಡರ್ಸ್ ಅಂತ ಏನ್ ಹೇಳ್ತೀವಿ ಅವ್ರು ಇರ್ತಾರೆ. ಅಲ್ಲಿಗೆ ನಮಗೆ 8 ಜನ ಆಯ್ತು. 2 ಟ್ರ್ಯಾಕ್ಟರ್ ಡ್ರೈವರ್ಸ್ ಇರ್ತಾರೆ, 10 ಜನ ಪ್ಲಸ್ ಇನ್ನೊಂದ್ 2 ಜನ ಹೌಸ್ ಕೀಪಿಂಗ್, ಅಲ್ಲಲ್ಲೇ ಕ್ಲೀನಿಂಗ್ ಇರ್ಬೋದು ಅಥವಾ ಫೀಡ್ ನ ಪುಷ್ ಮಾಡ್ಬೇಕಾಗ್ಬೋದು, ಕೆಲವು ಯುಟೆನ್ಸಿಲ್ಸ್ ನ ಇದನ್ನೆಲ್ಲ ವಾಶ್ ಮಾಡೋದಕ್ಕೆ. ಸೊ 12-13 ಜನ ಟೋಟಲ್ ಬೇಕಾಗತ್ತೆ, ಇದು ಆನ್ ಅ ರೆಗ್ಯುಲರ್ ಬೇಸಿಸ್. ಬಟ್ ನಾವು ಫೀಡ್ ಪ್ರಿಪರೇಷನ್ ಮಾಡ್ಕೊಳ್ಳುವಾಗ ಒಂದೇ ಸರಿ ವರ್ಷದಲ್ಲಿ ಸೇ ಅರೌಂಡ್ 5,000 tons ಫೀಡ್ ನ ನಾವು ಪ್ರಿಪೇರ್ ಮಾಡ್ಕೊಂತೀವಿ. ಆ ಟೈಮಲ್ಲಿ ಆ ಜೋಳನ ತರಬೇಕು, ಕಟ್ ಮಾಡಬೇಕು, ಹಾರ್ವೆಸ್ಟ್ ಆಗಿದ್ದನ್ನೆಲ್ಲ ಅಲೈನ್ ಮಾಡ್ಕೊಬೇಕು. ಇಂಥ ಟೈಮಲ್ಲಿ ಒಂದು 40-50 ಜನ ಸೇ ಅರೌಂಡ್ 1-1.5 ತಿಂಗಳು ಟೈಮಿಗೆ ಬೇಕಾಗ್ತಾರೆ. ಅಂದರೆ ನಮ್ಮ ತೋಟದ ಕಾರ್ಮಿಕರಿದ್ದಾರೆ, ಅವರು ಇರ್ತಾರೆ. ಅದರ್ವೈಸ್ ಆನ್ ಅ ರೆಗ್ಯುಲರ್ ಬೇಸಿಸ್ 12-13 ಜನ ಆದರೆ ಸಾಕು. ನೋಡಿ, 1,000 ಹಸುಗಳನ್ನ ಸಾಕಾಣಿಕೆ ಮಾಡಲಿಕ್ಕೆ 12-13 ಜನ ಸಾಕು ಅಂತ ಹೇಳಿ ತಾವು ಹೇಳಿದ್ರಿ. ನಾವು ಕೂಡ ಅದನ್ನ ನೋಡಿದ್ವಿ, ಹೇಗೆ ಮಾಡಬಹುದು ಅನ್ನುವಂಥದ್ದನ್ನ. ಇದು ತುಂಬಾ ಒಂಥರ ಆಶ್ಚರ್ಯಕರ ಅಂತ ಅನ್ಸಿದ್ರು ಕೂಡ ನೋಡಿದಾಗ ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಇಲ್ಲಿ ಬಹಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಹಸುಗಳನ್ನು ಕೂಡ ಕಟ್ಟದೇ ಇರತಕ್ಕಂಥದ್ದು. ಯಾವ ಹಸುವನ್ನು ಕೂಡ ಯಾವತ್ತು ಕೂಡ ಕಟ್ಟಲ್ಲ ಅಲ್ವಾ? ಇಲ್ಲ, ಯಾವತ್ತು ಕಟ್ಟಲ್ಲ. ಸಿ, ಓವರಲ್ ನಾನು ಮುಂಚೆನೆ ಹೇಳಿದೆ, ನಾವೊಂದು ಲೂಸ್ ಹೌಸಿಂಗ್ ಸಿಸ್ಟಮ್ ಅಂತ, ಲೂಸ್ ಹೌಸಿಂಗ್ ಶೆಡ್ ನಾವು ನಮ್ದು ಕಾನ್ಸೆಪ್ಟ್. ನೀವು ಮತ್ತೆ ಕಟ್ತಾ ಹೋದಷ್ಟು ಒಂದು ಮ್ಯಾನ್ ಪವರ್ ತುಂಬಬೇಕು, ಆಮೇಲೆ ನೀವು ಒಂದು ಆನಿಮಲ್ ಫ್ರೀಡಮ್ನ ನೀವು ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದೀರಿ. ಆದ್ರಿಂದ ಮತ್ತೆ ಸ್ಟ್ರೆಸ್ ಇಂಡ್ಯೂಸ್ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್ಸ್ ಡೆವಲಪ್ ಆಗುತ್ತೆ, ಆ ಹಾರ್ಮೋನ್ಸು ಮಿಲ್ಕಲ್ಲಿ ಬರುತ್ತೆ. ಈಗ ಓವರಾಲ್ ನಮ್ಮ ಕಾನ್ಸೆಪ್ಟ್ ಏನಂದರೆ, ಇಟ್ ಇಸ್ ಅ ಸಿಂಗಲ್ ಸೋರ್ಸ್ ಮಿಲ್ಕ್ ವೇರ್ ಆನಿಮಲ್ಸ್ ಆರ್ ಫ್ರೀ ಟು ರೋಮ್ ಅರೌಂಡ್ ವಿತ್ ಇನ್ ಸ್ಟಿಪ್ಯುಲೇಟೆಡ್ ಟೈಮ್ ಮತ್ತು ಏರಿಯಾದಲ್ಲಿ, ಅಲ್ಲೆಲ್ಲ ಓಡಾಡ್ಕೊಂಡು ಫ್ರೀಯಾಗಿ ಇದ್ಕೊಂಡು ಯಾವುದೇ ರೀತಿ ಸ್ಟ್ರೆಸ್. ಅಂದರೆ ಈಗ ನೀವು ಯುರೋಪಲ್ಲಿ ಎಲ್ಲ ನೋಡ್ಬೋದು, ಆಗಲೇ ಸ್ಟಾರ್ಟ್ ಆಗಿದೆ ಯುರೋಪ್ ಮತ್ತು ಯು ಎಸ್ ಅಲ್ಲಿ, ಮಿಲ್ಕಲ್ಲಿರೋ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ನ ಐಸೋಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕೆಂದರೆ ಆ್ಯನಿಮಲ್ಸಲ್ಲಿ ಏನು ಸ್ಟ್ರೆಸ್ ಇದೆ ನನಗೆ ಗೊತ್ತಿಲ್ಲ ಅದು, ಬಟ್ ದೇ ಬಿಲೀವ್ ಆ್ಯನಿಮಲ್ಲಿಂದ ಹ್ಯೂಮನ್ಸ್ಗೆ ಸ್ಟ್ರೆಸ್ ಹಾರ್ಮೋನ್ಸ್ ಟ್ರಾನ್ಸ್ಫರ್ ಆಗುತ್ತೆ ಅಂತ. ನಾನೇನು ಟೆಕ್ನಿಕಲ್ ಪರ್ಸನ್ ಅಲ್ಲ, ಬಟ್ ನಾನು ಕೇಳಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ನಮ್ಮಲ್ಲಿ ಏನು ಕಾನ್ಫಿಡೆನ್ಸ್ ಅಂದರೆ ಆ್ಯನಿಮಲಲ್ಲಿ ಸ್ಟ್ರೆಸ್ ಇಲ್ಲ, ಹಾಗಾಗಿ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸೋಲ್ ಅನ್ನೋದು ವೆರಿ ಮಿನಿಮಲಲ್ಲಿ ಇರುತ್ತೆ ಅಂತ. ಯಾಕೆಂದರೆ ನಿಮ್ಮನ್ನು ಬ್ಲೈಂಡ್ ಫೋಲ್ಡೆಡ್ ಆಗಿ ನಾನು ಕರ್ಕೊಂಡು ಹೋದರೆ ನಮ್ಮ ಡೈರಿ ಶೆಡ್ಗೆ, ನಿಮಗೆ ಯಾವುದೇ ಹಸುಗಳು ಕೂಗ್ತಾ ಇರೋದಾಗಲಿ ಅಥವಾ ಅಲ್ಲೊಂಚೂರು ನೊಣಗಳಾಗಲಿ ಸೊಳ್ಳೆ ಆಗಲಿ ಅಥವಾ ಸಗಣಿ ಸ್ಮೆಲ್ ಆಗಲಿ ಏನೂ ಇರೋದಿಲ್ಲ. ದಟ್ ಈಸ್ ಅ ಗ್ಯಾರಂಟಿ. ಅಂದರೆ ಆ ಲೆವೆಲಿಗೆ ಸ್ಟ್ರೆಸ್ನ ನಾವು ರೆಡ್ಯೂಸ್ ಮಾಡಿದ್ದೀವಿ. ಸೊ ಈ 1000 ಆ್ಯನಿಮಲ್ ಫಾರ್ಮಲ್ಲಿ ಒಂದೇ ಹಸು ಕೂಗ್ತಾ ಇಲ್ಲ ಅಂದರೆ ದಟ್ ಇಟ್ ಸೆಲ್ಫ್ ಇಸ್ ಅ ಅಚೀವ್ಮೆಂಟ್. ಎನಿ ಡೈರಿ ಫಾರ್ಮರ್ ವುಡ್ ಬಿ ವೆರಿ ಹ್ಯಾಪಿ ಟು ಸೀ ದಟ್ ಸೀನ್. ಒಂದು ಹಸು ಅಲ್ಲಿ ಕೂತ್ಕೊಂಡು ಮಣ್ಣಿನ ಮೇಲೆ ಮಿಲ್ಕ್ ಹಾಕ್ತಾ ಕೂತಿದೆ ಅದು ತಿಂದಿರೋ ಆಹಾರನ, ಅಂದರೆ ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ಎನಿ ಡೈರಿ ಫಾರ್ಮರ್ಸ್ ಲೈಫ್. ಹಸುಗಳು ಓಡಾಡ್ತಕ್ಕಂಥದ್ದು ಸಾಮಾನ್ಯವಾದಂತಹ ಮಣ್ಣಿನ ಮೇಲೆ, ಅವು ಮಲಗತಕ್ಕಂಥದ್ದು ಕೂಡ ಮಣ್ಣಿನ ಮೇಲೆ. ಆದರೂ ಕೂಡ ಯಾವುದೇ ಹಸುವನ್ನು ನೀವು ಯಾವತ್ತೂ ಕೂಡ ತೊಳೆದಿಲ್ಲ ಅನ್ನುವಂಥದ್ದು, ಮತ್ತು ಅವು ಸ್ವಚ್ಛವಾಗಿರ್ತಕ್ಕಂಥದ್ದು, ಈ ಮ್ಯಾಜಿಕ್ ಹೇಗೆ? ಆ್ಯನಿಮಲ್ ಆಗಲಿ ಹ್ಯೂಮನ್ಸ್ ಆಗಲಿ ನಮಗೊಂದು ಬೇಸಿಕ್ ಇನ್ಸ್ಟಿಂಕ್ಟ್ ಅಂತಿರುತ್ತೆ. ಸೊ ಆ್ಯನಿಮಲ್ ಸಗಣಿ ಮೇಲೆ ಅದು ಯಾವತ್ತೂ ಮಲಗೋದಿಲ್ಲ. ನೀವು ಕಟಾಕಿ ಕೂಡಾಕಿ ನೀವು ಎಷ್ಟೇ ಸ್ನಾನ ಮಾಡಿಸಿ ಅದಕ್ಕೆ ರಬ್ಬರ್ ಮ್ಯಾಟ್ ಕೊಡಿ ಅಥವಾ ಒಂದು ಗ್ರೆನೈಟ್ ಫ್ಲೋರಿಂಗ್ ಎಸಿನೇ ಮಾಡಿಕೊಡಿ, ಅದಕ್ಕೆ ಏನೂ ಜಾಗ ಇಲ್ಲದಾದಾಗ ಇನ್ನೆವಿಟೇಬ್ಲಿ ಅದು ಮಲ್ಕೊಳ್ಳೇಬೇಕಾದ್ರೆ ಸಗಣಿ ಮೇಲೆ ಅನಿವಾರ್ಯ. ಬಟ್ ಇಲ್ಲೇನಾಗುತ್ತೆ, ನಾವು ಅದನ್ನು ಅದಕ್ಕೆ ಪ್ರಾವಿಷನ್ ಎಷ್ಟು ಕೊಟ್ಟಿದ್ದೀವಿ ಅಂದರೆ, ಒಂದು ಕಡೆ ಅದ್ರದ್ದು ಕೌಡಂಗಿದ್ರೆ ಅದ್ರ ಮೇಲೆ ಮಲಗ ಅವಶ್ಯಕತೆನೇ ಇಲ್ವಲ್ಲ, ಅದಕ್ಕೆ ಬೇಕಾದಷ್ಟು ಫ್ರೀಡಮ್ ಇದೆ. ಆಮೇಲೆ ಯಾವಾಗಲೂ ನಮ್ಮ ಶೆಡ್ಡು ಡ್ರೈ ಇರುತ್ತೆ, ಟೀ ಪೌಡರ್ ಇದ್ದಂಗೆ ಇರುತ್ತೆ ಪ್ಯಾಡಕ್ ಏರಿಯಾ ಸಾಯಿಲ್. ಸೊ ಆ ಸಾಯಿಲ್ನ ನಾವು ಎವ್ರಿ ಡೇ ಟಿಲ್ ಮಾಡಿ ವರ್ಷಕ್ಕೊಂದ್ಸರಿ ಅದನ್ನ ರಿಮೂವ್ ಮಾಡೋ ಅಂತ ಹ್ಯಾಬಿಟ್ ಹ್ಯಾಬಿಟ್ ಅಂದರೆ ದಿಸ್ ಇಸ್ ಪ್ರೂವನ್. ಇದು ಅಷ್ಟು ಡ್ರೈ ಇದ್ದಾಗ ಅದು ವೆಟ್ ಏರಿಯಾ ಮೇಲೆ ಯಾವುದೇ ಆ್ಯನಿಮಲ್ ಮಲಗೋದಕ್ಕೆ ಟ್ರೈ ಮಾಡಲ್ಲ. ಆಮೇಲೆ ಆಗಲೇ ಹೇಳ್ದಂಗೆ ಪ್ರತಿ ಆ್ಯನಿಮಲಲ್ಲಿ ಏನು ಆಯಿಲ್ ಅಥವಾ ಅದರಲ್ಲಿ ಬಾಡಿಯಿಂದ ಊಸ್ ಔಟ್ ಆಗೋಂಥ ಏನು ಲಿಕ್ವಿಡ್ಸ್ ಇರುತ್ತೆ ಅದ್ರ ಸ್ಕಿನ್ಗೆ ಅಡ್ವಾಂಟೇಜ್ ಅದು. ನೀವು ಯಾವುದೇ ವೈಲ್ಡ್ ಆ್ಯನಿಮಲ್ ನೋಡಿ ಎಷ್ಟು ಗ್ಲಾಸಿಯಾಗಿ ಎಷ್ಟು ಶೈನಿಂಗ್ ಏನು ಇರುತ್ತೆ ಅಂದರೆ, ಈಗ ನಾವಾದರೂ ಅಷ್ಟೇ, ನಾವು ಮನುಷ್ಯ ಕ್ರಿಯೇಟ್ ಮಾಡ್ಕೊಂಡಿರೋ ಇಷ್ಟು ಪೊಲ್ಯೂಷನ್ನ ತೆಗೆಯೋದಕ್ಕೋಸ್ಕರ ಸೋಪ್ ಎಲ್ಲ ಹಾಕಿ ತೊಳೆದು ಈಕ್ವಲೆಂಟ್ ಮಾಯಿಶ್ಚರೈಸರ್ ಎಷ್ಟೇ ಎಕ್ಸ್ಪೆನ್ಸಿವ್ ಇರಲಿ ತನ್ನ ಮುಖಕ್ಕೆ ಹಚ್ಕೊಂತೀವಿ. ಬಟ್ ಇಮ್ಯಾಜಿನ್ ಪೊಲ್ಯೂಷನ್ನೇ ಇಲ್ಲ ಅಂದಾಗ ನಾವು ಅದನ್ನು ಅಷ್ಟು ನಮ್ಮ ಬಾಡಿಲಿರೋ ಆಯಿಲ್ಸ್ನ ತೆಗಿಯೋ ಅವಶ್ಯಕತೆನೇ ಇಲ್ಲ. ಅದು ಏನಿದೆ ನಮ್ಮ ಬಾಡಿಲಿ ಬರೋ ಅಂಥ ಆಯಿಲ್ಸ್ ನಮ್ಮ ಬಾಡಿಗೆ ಒಳ್ಳೆಯದು, ಅದೇ ರೀತಿ ಆ ಬಾಡಿಲಿ ಬರೋ ಅಂಥ ಆಯಿಲ್ಸ್ ಏನಿದೆ ಅದಕ್ಕೆ ಒಳ್ಳೆಯದು. ಆಮೇಲೆ ಇನ್ನೂ ಒಂದು ಸೀಕ್ರೆಟ್ ಏನಂದರೆ, ನಾವು ಆಗಲೇ ಹೇಳಿದ್ವಿ ರೋಟ್ರಿ ಬಾಡಿ ಬ್ರಷಸ್ ಹಾಕಿದ್ದೀವಿ, ಇದಕ್ಕೆ ಸ್ವಲ್ಪ ಇಚ್ಚಿಂಗ್ ಸೆನ್ಸೇಷನ್ ಏನಾದ್ರು ಬಂದಾಗ ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ. ರೋಟ್ರಿ ಬ್ರಷಸ್ ಆಕ್ಟಿವೇಟ್ ಆದಾಗ ಅದು ಬಾಡಿಲೆಲ್ಲ ಬ್ರಷ್ ಮಾಡ್ಕೊಂತ ಬರುತ್ತಲ್ಲ, ಅದು ಒನ್ ಆಫ್ ದ ರೀಸನ್ ಇನ್ ಕೇಸ್ ಯಾವ್ದಾದ್ರು ಡರ್ಟ್ ಗೀಟ್ ಏನಾದರೂ ಬಾಡಿಲಿ ಅಂಟ್ಕೊಂಡಿದ್ರು ಹೊರಗಡೆ ಹೋಗುತ್ತೆ. ಬಟ್ ಓವರಾಲ್ ಇದುವರೆಗೂ ನಾವು ಯಾವ ಆ್ಯನಿಮಲ್ಗೂ ಸ್ನಾನ ಮಾಡಿಸಿ ಅದನ್ನ ಡೆಕೋರೇಟ್ ಮಾಡಿ ಇದು ಮಾಡೋಂಥದ್ದಿಲ್ಲ. ಅದಕ್ಕೆ ಬೇಕಾದಂಥ ಸ್ಪೇಸ್ನ ಅದಕ್ಕೆ ಕೊಟ್ಟಿದ್ದೀವಿ, ಅದಕ್ಕೆ ಬೆಳೆಯೋ ರೀತಿ ಏನೇನು ಅವಕಾಶ ಬೇಕೋ ಅದನ್ನೆಲ್ಲ ನಾವು ಒದಗಿಸ್ಕೊಟ್ಟಿದ್ದೀವಿ, ಬಾಕಿ ಕೆಲಸ ಅದು ಮಾಡ್ತಾ ಇದೆ. ಈ ಹಸು ಸಾಕಾಣಿಕೆ ಏರಿಯಾ ಏನಿದೆಯೋ ಈ ಒಂದು ಪ್ರದೇಶದಲ್ಲಿ ಸಗಣಿ ಮತ್ತು ಗಂಜಲವನ್ನು ಎತ್ತಕ್ಕಂಥ ವ್ಯವಸ್ಥೆ ಇಲ್ಲ ಅಲ್ವಾ? ಇಲ್ಲಿ ಇದನ್ನು ಡಿಮಾರ್ಕ್ ಮಾಡ್ಕೊಂಡಿದ್ದೀವಿ. ಒಂದು 10% ಆಫ್ ದ ಏರಿಯಾ ಉದ್ದಕ್ಕೆ ಏನಿದೆ ಪ್ಯಾರಲಲ್ ಏರಿಯಾ ಅದು ಡಂಗ್ಯಾಲಿ ಅಂತ. ಸೊ ಏನೇ ಕೌಡಂಗ್ ಅಂದರೆ ಆ್ಯನಿಮಲ್ ಫೀಡ್ ಮಾಡುವಾಗ ಆ ಜಾಗದಲ್ಲಿ ನಿಂತಿರೋದು, ದಟ್ ಇಸ್ ಕಾಂಕ್ರೀಟ್ ಏರಿಯಾ. ಫೀಡ್ ಮಾಡುವಾಗ ಏನಾಗುತ್ತೆ, ಸ್ಟೊಮಕ್ ಬಲ್ಕಪ್ ಆದ ತಕ್ಷಣ 60% ಆಫ್ ದ ಕೌಡಂಗ್ ಅಲ್ಲೇ ಬೀಳುತ್ತೆ, ಯೂರಿನ್ ಕೌಡಂಗ್ ಎಲ್ಲ. ಆಮೇಲೆ ನಾವು ಏನು ವಾಟರ್ ಟಾಪ್ಸ್ ಇಟ್ಟಿರ್ತೀವೋ ಅದು ಅಲ್ಲೇ ಸ್ಪಿಲ್ಲೇಜ್ ಆಗುತ್ತೆ ಆ ಆಲಿ ಒಳಗಡೆ. ಅದು ಬಿಟ್ಟು ಹೊರಗಡೆ ಏನು ಸಾಯ್ಲಿಗೆ ಬರುತ್ತೆ ಅದನ್ನ ಪ್ಯಾಡಕ್ ಅಂತ ಏನು ಕರಿತೀವಿ, ಅಲ್ಲಿ ಯಾವುದೇ ಕಾರಣಕ್ಕೂ ವೆಟ್ ಇದಾಗಲಿ ಏನೂ ಬೀಳೋದಿಲ್ಲ. ಇಲ್ಲಿ ಸಾಯಿಲ್ ಅಲ್ಲಿ ಬೀಳೋ ಅಂತ ಕೌಡಂಗ್ ಮತ್ತೆ ಇವರಿನ್ನ ಎವ್ರಿಡೇ ನಾವು ಟ್ರ್ಯಾಕ್ಟರ್ ಅಲ್ಲಿ ಉಳುಮೆ ಮಾಡ್ತೀವಿ. ಉಳುಮೆ ಮಾಡಿದಾಗ ಅದು ಏರಿಯೇಷನ್ ಆಗುತ್ತೆ, ಪ್ಲಸ್ ಇರೋ ಕೌಡಂಗು ಇವರಿನೆಲ್ಲ ಮಿಕ್ಸ್ ಆಗಿ ಆ ಬೆಡ್ಡೆ ಒಂದು ಕಲ್ಲಡಿಯಷ್ಟು ಒಂದು ವರ್ಷಕ್ಕೆ ಹೈಟ್ ಆಗುತ್ತೆ. ಆಮೇಲೆ ಅದನ್ನ ತೆಗೆದು ನಾವು ಪ್ಲಾಂಟೇಶನ್ ಗೆ ಒಂದು ವರ್ಷ ಆದ್ಮೇಲೆ ಹಾಕ್ತೀವಿ. ಡೈರೆಕ್ಟ್ ಆಗಿ ಹಾಕಲ್ಲ, ಅದಕ್ಕೆ ಬೇಕಾದಂತ ಟ್ರೀಟ್ಮೆಂಟ್ಸ್, ಕ್ಯೂರಿಂಗ್, ಪಿ ಎಚ್ ಬ್ಯಾಲೆನ್ಸ್ ಇದೆಲ್ಲ ಮಾಡಿ ಅದೇ ಬೇರೆ ಸಬ್ಜೆಕ್ಟ್ ಅದನ್ನ ಮಾಡ್ಕಂತೀವಿ. ಈ ಡಂಗ್ ಅಲ್ಲಿ ಬೀಳುತ್ತಲ್ಲ ಎವ್ರಿ ಡೇ ಊಟ ಮಾಡುವಾಗ ಬೀಳೋಂಥದ್ದು ಕೌಡಂಗ್ ಯೂರಿನ್ ಮತ್ತೆ ನಮ್ಮ ವಾಟರ್ ಟಫ್ಸ್ನೆಲ್ಲ ಕ್ಲೀನ್ ಮಾಡಿರೋ ಅಂಥದ್ದು ಅದನ್ನ ಸ್ಕ್ರೇಪ್ ಮಾಡ್ತೀವಿ. ಟ್ರ್ಯಾಕ್ಟರಲ್ಲಿ ಸ್ಕ್ರೇಪರ್ಸ್ ಹಾಕೊಂಡಿದ್ದೀವಿ, ಟ್ರ್ಯಾಕ್ಟರ್ಗೆ ಅಟ್ಯಾಚ್ಮೆಂಟ್ಸು, ಅದನ್ನ ಸ್ಕ್ರೇಪ್ ಮಾಡಿ ಒಂದ್ ಕಡೆಗೆ ತಂದು ಅಲ್ಲಿ ಸ್ಲರಿ ಟ್ಯಾಂಕ್ಸ್ ಇದೆ ಅಲ್ಲಿಗೆ ಹೋಗುತ್ತೆ. ಮತ್ತೆ ಅದರದ್ದೇ ಬೇರೆ ಸಬ್ಜೆಕ್ಟ್, ಅಲ್ಲಿ ಬೇಕಾದಂತ ಟ್ರೀಟ್ಮೆಂಟ್ಸ್ ಆಗುತ್ತೆ, ಪ್ಲಾಂಟ್ಸ್ಗೆ ಅಪ್ಲಿಕೇಶನ್ ಮಾಡ್ತೀವಿ, ಅದು ಬೇರೆ ಬೇರೆ ತರ. ಹೀಗೆ ಈ ಹಸುವಿನ ಸಗಣಿ ಮತ್ತೆ ಗಂಜಲ ಏನಿದೆಯೋ ಅದರ ನಿರ್ವಹಣೆ ಹೀಗೆ ಆಗ್ತಾ ಇದೆ. ಅದರಿಂದ ಆಗ್ತಕ್ಕಂತಹ ಒಂದು ಗಲೀಜು ಏನಿದೆಯೋ ಅದು ಹಸುಗಳ ಮೈ ಮೇಲೆ ಆಗದ ಹಾಗೆ ನೋಡಿಕೊಳ್ಳುವಂತಹ ಒಂದು ಬಹಳ ಒಳ್ಳೆಯ ವ್ಯವಸ್ಥೆ ಇದು ಆಗಿದೆ ಅನ್ನುವಂಥದ್ದು. ತಾವಾಗಲೇ ಆರಂಭದಲ್ಲಿ ಹೇಳ್ತಾ ಇದ್ರಿ, ಅದಕ್ಕೆ ಬೇಕಾಗಿದ್ದಂತಹ ಈ ಆಹಾರ ಏನಿದೆಯೋ, ಆಹಾರ ಆಗಿರಬಹುದು ಅಥವಾ ನೀರಾಗಿರ್ಬಹುದು, ಇದು ಸಮೃದ್ಧವಾಗಿ ಸಿಗಬೇಕು ಅನ್ನುವಂಥದ್ದನ್ನು ಬಹಳ ಸೊಗಸಾಗಿ ಹೇಳಿದ್ರಿ. ಯಾಕೆ ಅಂತ ಅಂದರೆ ನಾವು ಹಾಲನ್ನು ಉತ್ಪಾದನೆ ಮಾಡಿದ್ರು ಕೂಡ ಆ ಹಾಲಿನಲ್ಲಿರ್ತಕ್ಕಂಥದ್ದು ಕೂಡ 88% ನೀರೇನೆ. ಹಾಗಾಗಿ ನೀರು ಸಮೃದ್ಧವಾಗಿ ಬೇಕಾಗುತ್ತೆ. ನೀರಿನ ವ್ಯವಸ್ಥೆಯನ್ನು ಹೇಗೆ ಮಾಡಿದಿರಿ? ಸೀಗ ಓವರಾಲ್ ನಾವು ಡಿಸೈನ್ ಮಾಡುವಾಗ, ಅದು ಆನಿಮಲ್ ಶೆಡ್ನ ಅಥವಾ ನಾವು ಒಂದು ಪ್ಲಾನ್ ಮಾಡ್ಕೊಳ್ಳುವಾಗ ತಮ್ರೂಲ್ ಏನು ಹೇಳುತ್ತೆ ಅಂದರೆ, ಈಚ್ ಆನಿಮಲ್ಗೆ 100 liters ಆಫ್ ವಾಟರ್ ಎವ್ರಿ ಡೇ. ಅಂದರೆ ಅದು ಡ್ರಿಂಕಿಂಗು ಇನ್ಕ್ಲೂಡ್ ಆಗುತ್ತೆ, ಆಮೇಲೆ ನಿಮ್ಮದು ಬಾನ್ ಕ್ಲೀನಿಂಗ್ ಇರ್ಬೋದು ಅಥವಾ ಮಿಲ್ಕಿಂಗ್ ಪಾರ್ಲರ್ಸ್ನೆಲ್ಲ ನಾವು ಕ್ಲೀನ್ ಮಾಡೋವಂಥ ವ್ಯವಸ್ಥೆಗೆ ಇದಕ್ಕೆಲ್ಲ. ಬಟ್ ಅದಕ್ಕೆಲ್ಲ ತುಂಬ ನೀರು ಬೇಕಾಗಲ್ಲ, ಮೇಜರ್ಲಿ 80% ನಿಮಗೆ ಡ್ರಿಂಕಿಂಗಿಗೆ ಹೋಗುತ್ತೆ ಆನಿಮಲ್ಸ್ಗೆ. ನೀವಾಗಲೇ ಹೇಳ್ದಂಗೆ 4% ಫ್ಯಾಟ್, 8% SNF ಅಂತ ನಾವು ಬೇಸಿಕ್ ಆಗಿ ತಗೊಂಡ್ರೆ 88.5, 87-88% ಆಫ್ ದ ಮಿಲ್ಕ್ ಕನ್ಸಿಸ್ ಆಫ್ ವಾಟರ್ ಏನೇ ಬೇಕೋ ಬೇಡವ. ಅದರಲ್ಲಿ ಸೇ ಅರೌಂಡ್ ಒಂದು 20-30 liters ಒಂದು ಹಸು ಹಾಲು ಕೊಡ್ತಾ ಇದ್ರೆ, ಇಮ್ಯಾಜಿನ್ 88% ವಾಟರ್ ಅಂದರೆ ಅದು ಅರ್ಧ ಮಿಲ್ಕಿಗೆ ಎಷ್ಟು ವಾಟರ್ ಬೇಕಾಗುತ್ತೆ. ಇನ್ನು ಅದ್ರದ್ದು ಬಾಡಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಅಥವಾ ಬಾಡಿದು ಬೇರೆ ಬೇರೆ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ಗೆ ಆ ಯೂರಿನಲ್ಲಿ ಬರೋ ಅಂಥದ್ದು ಇವನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಒಂದು 100 liters ವಾಟರ್ ಥರ ನಾವು ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ನಮ್ಮಲ್ಲಿ ಏನಾಯಿತು, ಬಿಗ್ಗರ್ ಏರಿಯಾ ಅಥವಾ ಬಿಗ್ಗರ್ ಎಸ್ಟೇಟ್ ಇರೋದ್ರಿಂದ ನಾವು ಅಗ್ರಿಕಲ್ಚರ್ಗೆ ವಾಟರ್ ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಆ್ಯನಿಮಲ್ಸ್ಗೆ ಡೆಡಿಕೇಟೆಡ್ ಆಗಿ ಇಷ್ಟೇ ನೀರು ಬೇಕು ಅಂಥೇಳಿ ಒಂದು ಗ್ಯಾಲೋಲಿಯಂ ಟ್ಯಾಂಕ್ ಮಾಡಿದ್ದೀವಿ. ಒಂದು 10 lakh liters ಒಂದು ಟ್ಯಾಂಕ್ ಇದೆ, ಅದರಲ್ಲಿ ಯಾವಾಗಲೂ 6 lakh liters ಡೆಡಿಕೇಟೆಡ್ ಆಗಿ ಡೈರಿಗೇನೆ ಇರುತ್ತೆ. ಸೊ ಏನೇ ಎಮರ್ಜೆನ್ಸಿ ಬಂದ್ರೂ ಅಟ್ಲೀಸ್ಟ್ ಆ 6 lakh liters ಡ್ರಿಂಕಿಂಗ್ ಆ್ಯನಿಮಲ್ಸ್ಗೆ ಡ್ರಿಂಕಿಂಗಿಗೆ ಸ್ವಲ್ಪ ದಿನ ನಾವು ತಳ್ಳಂಗೆ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಇವತ್ತು ಹಸುಗಳ ಸಾಕಾಣಿಕೆ ದೊಡ್ಡ ಪ್ರಮಾಣದಲ್ಲಿ ಇದ್ರೂ ಕೂಡ ಪ್ರಾರಂಭ ಆಗಿದ್ದು ಸಣ್ಣ ಪ್ರಮಾಣದಲ್ಲಿ. ಆವತ್ತಿದ್ದಂತಹ ತಂತ್ರಜ್ಞಾನ ಬೇರೆನೆ. ಅವತ್ತು ನೀವು ಕಟ್ತಾ ಇದ್ರಿ ಅದನ್ನ, ಮತ್ತೆ ತೊಳಿತಾ ಇದ್ರಿ, ಹಾಲನ್ನ ಹಿಂಡ್ತಾ ಇದ್ರಿ. ಇವತ್ತು ಇದ್ಯಾವುದು ಕೂಡ ಇಲ್ಲ, ಅದು ಸೆಮಿ ಆಟೋಮ್ಯಾಟಿಕ್ ಆಗಿ ಆಗ್ತಾ ಇರತಕ್ಕಂಥದ್ದು. ಆವತ್ತು ಹಾಲಿನ ಉತ್ಪಾದನೆ ಹೇಗಿತ್ತು, ಇವತ್ತಿನ ಹಾಲಿನ ಉತ್ಪಾದನೆ ಹೇಗಿದೆ? ಡೆಫಿನೆಟ್ಲಿ ಇವಾಗ ಮಿಲ್ಕ್ ಪ್ರೊಡಕ್ಷನ್ ಅಂತೂ ಜಾಸ್ತಿ ಆಗಿದೆ. ಜಾಸ್ತಿ ಅಂದ್ರೆ ನಾವು ವಾಲ್ಯೂಮ್ ಅಲ್ಲಿ ಹೇಳಕ್ಕಾಗಲ್ಲ, ವೆಟ್ ಆವರೇಜ್ ಅಂತ ಹೇಳ್ತೀವಿ. ಸೊ ಒಂದು ಮಿಲ್ಕಿಂಗ್ ಆನಿಮಲ್ಸ್ ಎಷ್ಟಿದಾವೆ, ಸೇ ಅರೌಂಡ್ ಒಂದು 450 animals ನಮ್ಮಲ್ಲಿ ಮಿಲ್ಕಿಂಗ್ ಅಲ್ಲಿ ಇದಾವೆ. ಆ ಮಿಲ್ಕಿಂಗ್ ಆನಿಮಲ್ಸ್ದು ಆವರೇಜ್ ನ ತೆಗಿತೀವಿ. ಸೊ ದಟ್ ಇಸ್ ಕಾಲ್ಡ್ ವೆಟ್ ಆವರೇಜ್. ಇದು ಅರೌಂಡ್ 18 liters ಆವರೇಜ್ ಪರ್ ಡೇ ಬರ್ತಾ ಇದೆ. ಬಟ್ ಹೈಯೆಸ್ಟ್ ಎಷ್ಟು ಕೊಡುತ್ತೆ ಅಂತ ಕೇಳಿದ್ರೆ, ಕೆಲವು ಒಂದು 50-60 animals ಇವಾಗಲೇ 45 liters ಪ್ಲಸ್ಗೆ ರೀಚ್ ಆಗಿದ್ದೀವಿ. ಇನ್ ಕೆಲವು ತುಂಬಾ ಕಡಿಮೆ ಇರ್ತವೆ, ಯಾಕೆಂದ್ರೆ ಅವು ಆಲ್ಮೋಸ್ಟ್ ಎಂಡ್ ಸ್ಟೇಜ್, ಅಂದ್ರೆ 9 months ಏನ್ ಸೈಕಲ್ ಇರುತ್ತೆ ಆ ಡಿಕ್ಲೈನ್ ಸ್ಟೇಜ್ಗೆ ಬಂದು ನೆಕ್ಸ್ಟ್ ಸೈಕಲ್ ಗೆ ರೆಡಿ ಆಗಕ್ಕೆ ಹೋಗ್ತಾ ಇರ್ತವೆ. 6-7 liters ಇರ್ಬೋದು. ಬಟ್ ಫ್ಯೂಚರ್ ಅಲ್ಲಿ ಇನ್ನೊಂದು 4-5 years ಅಲ್ಲಿ ನಮ್ಮ ಆವರೇಜ್ ಏನ್ 18 ಇದೆ, ಒಂದು 25 liter ಆವರೇಜ್ ವರ್ಗೂ ನಾವು ಡೆಫಿನೆಟ್ಲಿ ತಲುಪ್ತೀವಿ. ನಿಮ್ಮ ಆಶಯ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಶುದ್ಧವಾದಂತಹ ಹಾಲನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿ. ಶುದ್ಧವಾದ ಹಾಲನ್ನು ಉತ್ಪಾದನೆ ಮಾಡಬೇಕು ಅಂತ ಹೇಳಿ ನಾವು ಕೇವಲ ಹಸುಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಮೈ ತೊಳಿತಕ್ಕಂಥದ್ದು, ನಮ್ಮ ಶೆಡ್ನ ನೀಟಾಗಿ ಇಟ್ಕೊಳ್ತಕ್ಕಂಥದ್ದು, ಇದರಿಂದ ಅಷ್ಟೇ ಶುದ್ಧವಾದ ಹಾಲು ಉತ್ಪಾದನೆ ಆಗೋದಿಲ್ಲ. ಅದಕ್ಕೆ ಬೇಕಾದಂತ ಆಹಾರ ಪದಾರ್ಥ ಏನಿದೆಯೋ, ಮೇವೇನಿದೆಯೋ, ಅದು ಕೂಡ ಬಹಳ ಮುಖ್ಯ. ಅದಕ್ಕೆ ಬೆಳೀತಕ್ಕಂಥ ಹಸಿರು ಮೇವಾಗಿರ್ಬೋದು, ಅದಕ್ಕೆ ಬೇಕಾದಂತಹ ಬೇರೆ ತರದ ಮೇವಾಗಿರ್ಬೋದು, ತಿಂಡಿ ಆಗಿರ್ಬೋದು, ಮತ್ತೆ ಅದಕ್ಕೆ ಬೇಕಾದಂತಹ ಹುಲ್ಲಾಗಿರ್ಬಹುದು, ಇದನ್ನು ಕೂಡ ಬಹಳ ಶುದ್ಧವಾಗಿ ಉತ್ಪಾದನೆಯನ್ನ ಮಾಡಿ ಅದಕ್ಕೆ ನೀಡಬೇಕು ಅನ್ನುವಂಥದ್ದು ನಿಮ್ಮ ಒಂದು ಆಶಯ ಆಗಿರೋದ್ರಿಂದ ಈ ಎಲ್ಲಾ ಕೆಲಸವನ್ನು ಕೂಡ ನೀವೇ ಮಾಡ್ತಾ ಇದ್ದೀರಾ. ಈ ಹಸುವಿನ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಉತ್ಪಾದನೆ ಮಾಡ್ತಿದ್ರಿ, ಹೇಗೆ ನೀಡ್ತಾ ಇದ್ದೀರಾ, ಅದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಸೊ ಮೇಜರ್ಲಿ ಒಂದು ಆನಿಮಲ್ದು ಡಯಟ್ನ ನೀವು ನೋಡಿದ್ರೆ, ಸೊ ಇಟ್ ಇಸ್ ಆಲ್ಮೋಸ್ಟ್ 98% ಸೈಲೇಜ್ ಇರುತ್ತೆ. ಇನ್ನೊಂದು 1.5-2% ಕಾನ್ಸಂಟ್ರೇಟ್ಸ್ ಇರುತ್ತೆ. ಸೊ ಏನು ಸೈಲೇಜ್ ಅಂದ್ರೆ ಏನು, ಕಾನ್ಸಂಟ್ರೇಟ್ಸ್ ಏನಂದ್ರೆ ಅಂತ. ಸೊ ಈಗ ಸೈಲೇಜ್ ಏನಂದ್ರೆ ನಿಮ್ಗೆಲ್ಲ ಗೊತ್ತು, ರಸ್ಮೇವು ನಾನೇನು ಹೇಳಬೇಕಾಗಿಲ್ಲ, ಬಟ್ ಬ್ರೀಫ್ ಆಗಿ ಹೇಳ್ತೀನಿ. ಒಂದು ಜೋಳ ಮೇಜ್ ಕ್ರಾಪ್, ಸ್ಟ್ಯಾಂಡಿಂಗ್ ಕ್ರಾಪ್ ಏನಿರುತ್ತೆ, ಸೇ ಅರೌಂಡ್ 70-90 ಡೇಸ್ ರೇಂಜ್ ಅಲ್ಲಿ ಅದರದ್ದು ನ್ಯೂಟ್ರಿಷನ್ ವ್ಯಾಲ್ಯೂ ಹೈಯೆಸ್ಟ್ ಇದರಲ್ಲಿ ಇರುತ್ತೆ, ಪೀಕ್ ಅಲ್ಲಿ ಇರುತ್ತೆ. ಸೊ ಅದೇ ಕನ್ಸಿಸ್ಟೆನ್ಸಿ ಫೀಡ್ನ ಎವ್ರಿ ಡೇ ನೀವು ಕಟ್ ಮಾಡ್ಕೊಂಡು ಬಂದು ಆನಿಮಲ್ಗೆ ಫೀಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದರೆ ನಮ್ಮ ಎಕ್ಸ್ಟರ್ನಲ್ ಕಂಡೀಷನ್ ಸಪೋರ್ಟ್ ಮಾಡಲ್ಲ. ಈಗ ಒಂದು ಟೈಮಲ್ಲಿ ಮಳೆಗಾಲ ಇರುತ್ತೆ, ಒಂದ್ಸರಿ ಡ್ರಾಟ್ ಇರುತ್ತೆ, ಒಂದ್ಸರಿ ಸಮ್ಮರ್ ಇರುತ್ತೆ, ವಿಂಟರ್ ಇರುತ್ತೆ, ಆಮೇಲೆ ಸೋಯಿಂಗ್ ಸೀಸನ್ಗಳು ಬೇರೆ. ಹಾಗಾಗಿ ಈ ಗ್ಲೋಬಲಿ ಆಕ್ಸೆಪ್ಟೆಡ್ ಮತ್ತು ಪ್ರೂವನ್ ಸ್ಟ್ಯಾಂಡರ್ಡ್ ಏನಿದೆ ಅಂದರೆ ಸೈಲೇಜ್ ಮಾಡೋದು. ಈ 70-90 ಡೇಸ್ ರೇಂಜಲ್ಲಿ ಏನು ಈ ಹಾಲು ತುಂಬೋದು ಅಂತ ಹೇಳ್ತೀವಿ ಇದರಲ್ಲಿ ಜೋಳದ ಮ್ಯಾತಲ್ಲಿ, ಆ ಟೈಮಲ್ಲಿ ನಾವು ಒಂದೇ ಸರಿ ಒಂದು 100-200-300 ಏಕರ್ಸ್ನ ಹಾರ್ವೆಸ್ಟ್ ಮಾಡ್ತೀವಿ. ಒಂದೇ ಸರಿ ಅಂದರೆ ವಿತಿನ್ 15-20 ಡೇಸ್ ಟೈಮಲ್ಲಿ ಹಾರ್ವೆಸ್ಟ್ ಮಾಡ್ಕೊಂಬಂದು ನಮ್ಮ ಹತ್ರ ಹೈ ಸ್ಪೀಡ್ ಹೈ ಎಂಡ್ ಇಂಪೋರ್ಟೆಡ್ ಶಾಫ್ ಕಟ್ಟರ್ಸ್ ಇದ್ದಾವೆ, ಫೋರೇಜ್ ಹಾರ್ವೆಸ್ಟರ್ಸು. ಅದರಲ್ಲಿ ಒಂದು ಹತ್ರ ಹತ್ರ ಒಂದು ಗಂಟೆಗೆ ಒಂದು 25 ಟನ್ಸ್ವರೆಗೂ ಕ್ರಷಿಂಗ್ ಮಾಡ್ಬೋದು ಅದನ್ನ. ಅಂದರೆ ಶಾಫ್ ಅಂದರೆ ನಾವೇನು ಕಟ್ ಪೀಸ್ ಇರುತ್ತಲ್ಲ ಒಂದು ಇದನ್ನು ಕಟ್ ಮಾಡಿದಾಗ ಅದನ್ನು ಶಾಫ್ ಅಂತೀವಿ. ಸೊ ಶಾಫ್ ಕಟ್ಟರಲ್ಲಿ ನಾವು ಅದನ್ನು ಕಟ್ ಮಾಡಿ ಅದನ್ನು ಸೈಲೇಜ್ ಅಂತ ಮಾಡ್ತೀವಿ. ಹೆಂಗೆ ಸೈಲೇಜ್ ಹೆಂಗೆ ಅಂದರೆ ನಾವು ತೊಗೊಂಡೋಗಿ ಅದನ್ನು ಒಂದು ಬಂಕರ್ಸ್ ಇದ್ದಾವೆ, ವರ್ಟಿಕಲ್ ಬಂಕರ್ಸು ಅಬೌವ್ ದ ಸರ್ಫೇಸು. ಒಂದೊಂದು ಬಂಕರಲ್ಲಿ 450 ಟನ್ ಸ್ಟೋರ್ ಮಾಡೋವಂಥ ಕೆಪಾಸಿಟಿ ಇರೋವಂಥದ್ದು. ಪ್ರತಿಯೊಂದು ಬಂಕರ್ಗೆ ನಮ್ಮ ಟೀಮ್ ಹೋಗಿ ಅದನ್ನು ಲೇ ಮಾಡ್ತಾ ಹೋಗಿ ಅದ್ರ ಮೇಲೆ ಹೆವಿ ಎಕ್ವಿಪ್ಮೆಂಟು, ಟ್ರ್ಯಾಕ್ಟರ್ ಇರ್ಬೋದು, ಎಕ್ಸ್ಕವೇಟರ್ ಇರ್ಬೋದು, ರೋಲರ್ಗಳಿರ್ಬೋದು, ಓಡಿಸಿ ಓಡಿಸಿ ಓಡಿಸಿ ಒಂದು ಲೆವೆಲ್ ಬಂದಮೇಲೆ ಅಂದರೆ ಅಷ್ಟು ಕಾಂಪ್ಯಾಕ್ಟ್ ಮಾಡ್ತೀವಿ ಅದನ್ನ. ಕಾಂಪ್ಯಾಕ್ಟ್ ಮಾಡಿ ಅದರಲ್ಲಿರೋ ಏರ್ ಪಾರ್ಟಿಕಲ್ಸ್ನೆಲ್ಲ ರಿಮೂವ್ ಮಾಡಿ ಕಂಪ್ರೆಸ್ ಮಾಡಿ ಮೇಲ್ಗೆ ಪಾಲಿಥಿನ್ ಶೀಟ್ ಹಾಕಿ ಲೋಡ್ ಹಾಕಿ 50 ಡೇಸ್ ಹಾಗೆ ಬಿಡ್ತೀವಿ. ಇದಕ್ಕೇನೋ ನಾವು ಬೆಲ್ಲ ಆಗಲಿ ಉಪ್ಪಾಗಲಿ ಯೂರಿಯಾ ಆಗಲಿ ಸುಮಾರು ಹೇಳ್ತಾರೆ, ಅದು ಯಾವುದನ್ನು ಹಾಕೋದಿಲ್ಲ, ಜಸ್ಟ್ ಮೇಜ್ ವಿತ್ ಕಾಬು ಫ್ರೂಟ್ ಎಲ್ಲ ಸೇರಿ ಹಾಕಿಬಿಟ್ಟು ಕಾಂಪ್ಯಾಕ್ಟ್ ಮಾಡಿ ಇಡ್ತೀವಿ. ಇಟ್ಟ ತಕ್ಷಣ ಏನಾಗುತ್ತೆ, ಫರ್ಮೆಂಟ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಫರ್ಮೆಂಟ್ ಆಗಿ 50 ಡೇಸ್ ಆದಮೇಲೆ ಒಂದು ಬ್ಯೂಟಿಫುಲ್ ಗೋಲ್ಡನ್ ಯೆಲ್ಲೋ ಕಲರ್ ಆಗಿ ಒಂದು ಪ್ಲೆಸೆಂಟ್ ಸ್ಮೆಲ್ಲಿಂಗ್ ಒಂದು ಕಾಂಪೊನೆಂಟ್ಗೆ ಕನ್ವರ್ಟ್ ಆಗುತ್ತೆ ಅದು. ಸೊ ಅದನ್ನೇ ಸೈಲೇಜ್ ಅಂತ ಹೇಳೋದು. ಸೊ ಸೈಲೇಜ್ದ ಬ್ಯೂಟಿ ಏನಂದರೆ ನೀವು ಒಂದ್ಸರಿ 50 ಡೇಸ್ ಆದಮೇಲೆ ಇರೋ ಸೈಲೇಜ್ನ ನೀವು 2 ಇಯರ್ಸ್ವರೆಗೂ ಇಟ್ಕೊಳ್ಬೋದು. ಆ್ಯಂಡ್ ಏನು ನೀವು ಹಾರ್ವೆಸ್ಟ್ ಮಾಡಿದಾಗ ಏನು ನ್ಯೂಟ್ರಿಷನಲ್ ವ್ಯಾಲ್ಯೂ ಇತ್ತಲ್ಲ ಅದನ್ನು 2 ಇಯರ್ಸ್ವರೆಗೂ ಕನ್ಸಿಸ್ಟೆಂಟಾಗಿ ಅಷ್ಟೇ ಇರುತ್ತೆ. ಸೊ ನಂದು ಔಟ್ಪುಟ್ ಆಫ್ ದ ಮಿಲ್ಕ್ ಏನಿರುತ್ತಲ್ಲ, ನಾನು ಯಾವಾಗ ಈ ಬಂಕರ್ದು ಸೈಲೇಜ್ ಫೀಡ್ ಮಾಡ್ತೀನಿ ಅದು ಕನ್ಸಿಸ್ಟೆಂಟಾಗಿ ಎವ್ರಿ ಡೇ ಅದೇ ಕ್ವಾಲಿಟಿ ಆಫ್ ಮಿಲ್ಕ್ ನನಗೆ ಹೊರಗೆ ಬರ್ತಾ ಇರುತ್ತೆ. ಅಂದರೆ ದಿಸ್ ಇಸ್ ಆ್ಯಸ್ ಗುಡ್ ಆ್ಯಸ್ ಗ್ರೀನ್ ಫೌಡರ್. ಇದನ್ನು ಗ್ರೀನ್ ಫೌಡರ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ಸುಮಾರು ಕಡೆ, ಯಾಕೆಂದರೆ ಇದನ್ನೇನು ನಾವು ಡ್ರೈ ಮಾಡಿ ಅಥವಾ ಅದ್ರದ್ದು ನ್ಯೂಟ್ರಿಷನ್ ಎಲ್ಲ ಕಳೆದು ಇದು ಮಾಡಿದೆ ಏನು ಮಾಡಿರೋಂಥದ್ದಲ್ಲ. ಸೈಲೇಜ್ ಇಸ್ ನಥಿಂಗ್ ಬಟ್ ಅಗೇನ್ ರಸ್ಮೇವು ಅಥವಾ ಗ್ರೀನ್ ಫೌಡರ್ ಅಂತಲೇ ಒಂದು ಪಾಯಿಂಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ ಇದ್ರದ್ದು ಅಬ್ಸಾರ್ಪ್ಷನ್ ರೇಷಿಯೋ 2.5 times ಮೋರ್ ದ್ಯಾನ್ ರೆಗ್ಯುಲರ್ ಗ್ರೀನ್ ಫೌಡರ್. ಅಕಸ್ಮಾತ್ ಇವತ್ತು ನಾನು ಕಟ್ ಮಾಡ್ತಾ ಇದ್ದೀನಿ, ಶಾಫ್ ಕಟ್ಟರಲ್ಲಿ ಕಟ್ ಮಾಡಿ ನಾನು 2.5 kg ಅದನ್ನು ಕೊಡೋದು ಒಂದೇನೇ ಹಸುಗೆ, ಅಥವಾ 50 ಡೇಸ್ ಆದಮೇಲೆ ಫರ್ಮೆಂಟ್ ಆಗಿ ಸೈಲೇಜ್ ಆಗುತ್ತಲ್ಲ ಅದನ್ನು 1 kg ಕೊಡೋದು ಒಂದೇನೆ. ಅಂದರೆ ಅದಾಗಲೇ ಎನ್ಝೈಮ್ಸ್ ಎಲ್ಲ ಅರ್ಧ ಬ್ರೇಕ್ ಡೌನ್ ಆಗಿ ಸೆಲ್ಯುಲೋಸ್ ಎಲ್ಲ ಬ್ರೇಕ್ ಡೌನ್ ಆಗಿ ಬಾಡಿಲಿ ಆನಿಮಲ್ ತಿಂದ ತಕ್ಷಣ ಅಬ್ಸಾರ್ಬ್ ಆಗೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಸೊ ಅಡ್ವಾಂಟೇಜಸ್ ತುಂಬ ಇದೆ ಇದರಲ್ಲಿ. ಆಮೇಲೆ ಆನಿಮಲ್ಸ್ ತುಂಬ ಇಷ್ಟಪಟ್ಟು ಅದನ್ನು ತಿಂತವೆ, ಡೈಜೆಷನ್ ಚೆನ್ನಾಗಿರುತ್ತೆ. ನಮ್ದು ಕೊನೆಗೆ ಡಂಗ್ ಸ್ಕೋರ್ ಅಂತ ನೋಡ್ತೀವಿ, ಡಂಗ್ ಸ್ಕೋರಿಂದ ಹಿಡಿದು ಪ್ರತಿ ಒಂದು ಆಸ್ಪೆಕ್ಟಲ್ಲೂ ನಾವು ಒಂದ್ಸರಿ ನೀವು ಕ್ವಾಲಿಟಿ ಮೇಂಟೈನ್ ಮಾಡಿ ತಂದು ನಿಮ್ಮದು ಬಂಕರ್ಗೆ ಹಾಕೊಂಡ್ರೆ ಇಟ್ ವಿಲ್ ಬಿ ಫ್ಯಾಂಟಾಸ್ಟಿಕ್ ಫೀಟ್ದು ಆನಿಮಲ್ಸ್. ಈ ರೀತಿ ನಾವು ಇದನ್ನು ಮ್ಯಾನೇಜ್ ಮಾಡ್ತೀವಿ. ಸೊ ಸೈಲೇಜ್ ಇಸ್ ದ ಮೇನ್ ಕಾಂಪೊನೆಂಟ್ ನಾನು ಹೇಳ್ದಂಗೆ. ನೆಕ್ಸ್ಟ್ ಕಾನ್ಸಂಟ್ರೇಟ್ಸ್ ಅಂತ ಬರುತ್ತೆ. ಕಾನ್ಸಂಟ್ರೇಟ್ಸ್ ಏನಂದರೆ ಅದರಲ್ಲಿ ಅಗೇನ್ ಮೇಜರ್ಲಿ ಜೋಳನೇ ಹೈಯೆಸ್ಟಾಗಿ ನಾವು ಇದು ಮಾಡೋವಂಥದ್ದು, ಅಂದರೆ ಜೋಳದ ಕಾಳು. ಅದನ್ನು ನಮ್ಮಲ್ಲಿ ಫೀಡ್ ಮಿಲ್ ಇದೆ, ನಾವೇನು ಮಾಡ್ತೀವಿ ಕ್ರಷ್ ಮಾಡ್ತೀವಿ. ಕ್ರಷ್ ಮಾಡೋದ್ರ ಜೊತೆಗೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀವಿ. ಈಗ ಏನನ್ನು ನಾವು ಚೇಸ್ ಮಾಡ್ತಾ ಇರ್ತೀವಿ, ಒಂದು ನಮ್ಮ ಕಾನ್ಸಂಟ್ರೇಟ್ಸಲ್ಲಿ ಹೈ ಪ್ರೋಟೀನ್ ಇರಬೇಕು, ಹೈ ಫೈಬರ್ ಇರಬೇಕು ಅಂದರೆ ಕ್ರೂಡ್ ಫೈಬರು, ಆಮೇಲೆ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಇರಬೇಕು, ಜೊತೆಗೆ ಬೇರೆ ಬೇರೆ ಮಿನರಲ್ಸ್ ಬೇಕು ಅದಕ್ಕೆ. ಸೊ ಏನು ಮಾಡ್ತೀವಿ, ಮಾರ್ಕೆಟಲ್ಲಿ ಯಾವುದಿದೆಯಪ್ಪ ಇವತ್ತು, ನಮಗೆ ಫ್ಯಾಟ್ ಜಾಸ್ತಿ ಬೇಕಾ, ಓಕೆ ನಾವು ಕಾಟನ್ ಸೀಡ್ ಕೇಕ್ ತಗೊಳ್ಳೋಣ, ಅದರಲ್ಲಿ ಎಷ್ಟು ಫ್ಯಾಟ್ ಇದೆ ಎಷ್ಟು ಫೈಬರ್ ಇದೆ ನೋಡ್ತೀವಿ. ಹೈ ಪ್ರೋಟೀನ್ ಬೇಕಾ, ಸೋಯಾ ಸೀಡ್ ಡಿ ಆಯಿಲ್ಡ್ ಸೋಯಾ ಸೀಡ್ ಕೇಕ್, ಸೋಯಾ ಕೇಕ್ ಅದನ್ನು ತಗೊಂತೀವಿ. ಎಷ್ಟೆಷ್ಟು ಪ್ರೋಟೀನ್ ಇದೆ. ಸೊ ನಮ್ಮ ಲ್ಯಾಬಲ್ಲಿ ನಾವೇನು ನೋಡ್ತೀವಿ ಅಂದರೆ, ಓಕೆ ಯಾವ್ಯಾವುದು ಮಾರ್ಕೆಟಲ್ಲಿ ಇಂತಿಂಥ ಫೀಸಿಬಲ್ ಪ್ರಾಡಕ್ಟ್ ಇದೆ ಅದನ್ನು ತಗೊಂಬಿಟ್ಟು ಹೈ ಎನರ್ಜಿ ಹೈ ಪ್ರೋಟೀನ್ ಹೈ ಫೈಬರ್ ಇರೋಂಥ ಮೀಲ್ನ ಅದನ್ನೆಲ್ಲ ಮಿಕ್ಸ್ ಮಾಡಿ ನಮ್ಮ ಮಿಲ್ಲಲ್ಲಿ ಅಲಾಂಗ್ ವಿತ್ ಗ್ರೈನ್ ಹೇಳಿದ್ವಲ್ಲ ಇದರದ್ದು ಮೇಜ್ ಗ್ರೈನ್ ಅದನ್ನೆಲ್ಲ ಹಾಕಿ ಕ್ರಷ್ ಮಾಡಿ ಒಂದು ಫಾರ್ಮುಲೇಟ್ ಮಾಡಿ ಇಟ್ಕೊಂತೀವಿ. ಜೊತೆಗೆ ನಮ್ಮ ಕಾಮನ್ ಸಾಲ್ಟ್ ಇರುತ್ತೆ, ಕೆಲವು ಮಿನರಲ್ಸ್ ಇರುತ್ತೆ, ಯಾಕೆಂದರೆ ಒಂದು ಆನಿಮಲ್ಗೆ ಬೇರೆ ಬೇರೆ ಮಿನರಲ್ಸ್ ಬೇಕಾಗುತ್ತೆ, ಜಿಂಕ್ ಬೋರನ್ನು ಮೆಗ್ನೀಷಿಯಂ ಈ ಥರದ್ದೆಲ್ಲ ಬೇಕಾಗುತ್ತೆ ಅಂಥವನ್ನ ಎಕ್ಸ್ಟರ್ನಲ್ಲಿ ಹಾಕ್ತೀವಿ. ಹಾಕಿ ನಮ್ಮದೇ ಆದಂಥ ಫೀಡ್ನ ಪ್ರಿಪೇರ್ ಮಾಡ್ತೀವಿ. ಅದು ಯಾವ ಕ್ವಾಲಿಟಿ ಇರುತ್ತಂದರೆ, ಜನರಲಿ ನೀವು ಮಾರ್ಕೆಟ್ಗೆ ಹೋದರೆ ಒಂದು ಮೇಯ್ಸು ಅಥವಾ ಯಾವುದೇ ತಗೊಳ್ಳಿ, ಅಕ್ಕಿ ಗೋಧಿ ರಾಗಿ ತಗೊಂಡ್ರೆ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಫೈನಲಿ ಆನಿಮಲ್ ಗ್ರೇಡ್ ಅಂತ ಒಂದು ಹಾಕ್ಬಿಡ್ತಾರೆ. ಸೊ ನಮ್ಮಲ್ಲಿ ಆ ಥರ ಇಲ್ಲ, ನೀವು ಎಲ್ಲ ಟಾಪ್ ಕ್ಲಾಸ್ ಗ್ರೇಡ್ ಆನಿಮಲ್ದು ಏನು ನಮ್ಮ ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ ಮಾರ್ಕೆಟಲ್ಲಿ ಅದನ್ನೇ ಹಾಕಿ ಪ್ರಿಪೇರ್ ಮಾಡ್ಕೊಂತೀವಿ. ಸೊ ಇಷ್ಟೆಲ್ಲ ಆಯಿತು. ಸೊ ನಮಗೆ ಕಾನ್ಸಂಟ್ರೇಟ್ಸ್ ಇದೆ ಒಂದು ಕಡೆ ಸೈಲೇಜ್ ಇದೆ. ಇವು ಎರಡನ್ನೂ ಮಿಕ್ಸ್ ಮಾಡಿದ್ರೆ ಇಟ್ ಬಿಕಮ್ಸ್ TMR. TMR ಅಂದರೆ ಟೋಟಲ್ ಮಿಕ್ಸ್ ರೇಷನ್ ಅಂತ. ಟೋಟಲ್ ಮಿಕ್ಸ್ ರೇಷನ್ನ ಯಾರು ಡಿಸೈಡ್ ಮಾಡ್ತಾರೆ? ನಮ್ಮ ಫಾರ್ಮ್ ಮ್ಯಾನೇಜರ್ ಡಿಸೈಡ್ ಮಾಡ್ತಾರೆ. ನಮ್ಮ ಡಾಕ್ಟರ್ ಇದಾರಲ್ಲ, ಅವರೇ ಫಾರ್ಮ್ ಮ್ಯಾನೇಜರ್. ಅವ್ರೇನು ಹೇಳ್ತಾರೆ ಅಂದರೆ, ಓಕೆ ನಾವು ಈಗ ಗ್ರೂಪಲ್ಲಿ ಆ್ಯನಿಮಲ್ನ ಸೆಗ್ರಿಗೇಟ್ ಮಾಡಿರ್ತೀವಿ ನಮ್ಮ ಬಾನಲ್ಲಿ ಶೆಡ್ಡಲ್ಲಿ, ಎಲ್ಲನೂ ಒಟ್ಟಿಗೆ ಬಿಡಲ್ಲ. 40 ದಿನ ಆಗಿರೋಂಥ ಕರು ಒಂದು ಕ್ರೇಡ್ಲಲ್ಲಿರುತ್ತೆ, ತೊಟ್ಟಲಲ್ಲಿರುತ್ತೆ. ಅಲ್ಲಿಂದ ನೆಕ್ಸ್ಟ್ 6 ಮಂತ್ಸ್ ಆಗೋವರೆಗೂ ಒಂದರಲ್ಲಿರುತ್ತೆ. 6 ಮಂತ್ಸಿಂದ 9 ಮಂತ್ಸ್ ಆಗೋವರೆಗೂ ಒಂದು ಕಡೆ ಹೋಗುತ್ತೆ. ಹೀಫರ್ಸ್ ಅಂದರೆ ಪಡ್ಡೆಗಳು 15 ಮಂತ್ಸ್ವರೆಗೂ ಒಂದು ಕಡೆಗೆ ಹೋಗ್ತವೆ. ಪ್ರೆಗ್ನೆಂಟ್ ಆ್ಯನಿಮಲ್ ಆದಮೇಲೆ ಪ್ರೆಗ್ನೆಂಟ್ ಆ್ಯನಿಮಲ್ಸ್ ಒಂದು ಶೆಡ್ಡಿಗೆ ಹೋಗುತ್ತೆ. ಅಲ್ಲಿಂದ ಪ್ರೆಗ್ನೆಂಟ್ ಆ್ಯನಿಮಲ್ಸ್ ಬಂದು ಮತ್ತೆ ಡೆಲಿವರಿ ಆದಮೇಲೆ ಮಿಲ್ಕಿಂಗ್ ಸೆಕ್ಷನ್ಗೆ ಹೋಗುತ್ತೆ. ಮಿಲ್ಕಿಂಗಲ್ಲಿ ಅಗೇನ್ ಹೈ ಇಲ್ಡರ್, ಲೋ ಇಲ್ಡರ್, ಮಿಡ್ ಇಲ್ಡರ್ ಆಗುತ್ತೆ, ಮತ್ತೆ ಡ್ರೈ ಆಗುತ್ತೆ ಆ್ಯನಿಮಲ್. ಸೊ ಈ ಥರ ಪ್ರತಿ ಒಂದು ಗ್ರೂಪ್ಗೂ ಬೇರೆ ಬೇರೆ ಆದಂಥ ನ್ಯೂಟ್ರಿಷನ್ ಡಿಮ್ಯಾಂಡ್ ಇರುತ್ತೆ. ಎಲ್ಲರಿಗೂ ನಾವು ಒಂದೇ ಥರ ಫೀಡ್ ಕೊಡೋಕ್ಕಾಗಲ್ಲ. ಆ ರೀತಿ ಏನು ಡಿಮ್ಯಾಂಡ್ ಇದೆ ಅದ್ರ ಪ್ರಕಾರ ನಾವು ಇಲ್ಲಿ ಫೀಡಿಂಗ್ ಕೊಡ್ತಾ ಹೋಗ್ತೀವಿ. ಸೊ ನಮ್ಮ ಫಾರ್ಮ್ ಮ್ಯಾನೇಜರ್ ಹೇಳ್ತಾನೆ ಟ್ರ್ಯಾಕ್ಟರ್ ಡ್ರೈವರ್ಗೆ, ಓಕೆ ಈಗ ಈ ಗ್ರೂಪಿಗೆ ಇದ್ಬೇಕು, ಒಂದು ಚೀಟಿಲಿ ಬರೆದು ಕಳಿಸ್ತಾನೆ, ಇಷ್ಟು ಸೈಲೇಜ್, ಇಷ್ಟು ಕಾನ್ಸಂಟ್ರೇಟ್ಸ್, ಇಷ್ಟು ವಾಟರು, ಇಷ್ಟು ಮಿನರಲ್ಸ್ ನೀನು ಹಾಕಮ್ಮ ಅಂತ. ಅವ್ನು ಹೋಗಿ ಎಲ್ಲ ಹಾಕೊಂಬರ್ತಾನೆ. ಇದನ್ನೆಲ್ಲ ಡಿಸ್ಪೋಸ್ ಮಾಡೋದಕ್ಕೆ ಒಂದು TMR ವ್ಯಾಗನ್ ಅಂತ ಇರುತ್ತೆ. ಆ ವ್ಯಾಗನ್ ಏನು ಮಾಡುತ್ತೆ, ಹೋಮೋಜಿನಿಯಸ್ ಆಗಿ ಎಲ್ಲನೂ ಮಿಕ್ಸ್ ಮಾಡಿ ಏನಾದರೂ ಮತ್ತೆ ಗಂಟುಗಳಿದ್ರೆ ಅದೆಲ್ಲನೂ ಕಟ್ ಮಾಡ್ಕೊಂಡು ಅದೊಂದು ಸ್ಪೆಷಲೈಸ್ಡ್ ವ್ಯಾಗನ್ನು ಬಂದು ಈವನ್ ಆಗಿ ಆ ಬ್ಯಾಚ್ ಆ್ಯನಿಮಲ್ಗೆ ಸ್ಪ್ರೆಡ್ ಮಾಡುತ್ತೆ. ಮತ್ತೆ ನೆಕ್ಸ್ಟ್ ಬ್ಯಾಚಿಗೆ ಹೋಗ್ತಾನೆ, ಅದಕ್ಕೆ ಬೇಕಾದಂಥ ಫುಡ್ನ ಪ್ರಿಪೇರ್ ಆಗಿರೋದನ್ನ ಹಾಕೊಂಡು ಬರ್ತಾನೆ. ಎಲ್ಲ ತುಂಬ ಕ್ವಿಕ್, ಎಲ್ಲ 10-10 ಮಿನಿಟ್ಸಲ್ಲಿ ಮುಗ್ದೋಗ್ಬಿಡುತ್ತೆ ವ್ಯವಹಾರ. ನಾವು ಆದಷ್ಟು ಜಾಸ್ತಿ ಆ್ಯನಿಮಲ್ ಇರೋ ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡಲ್ಲ, ಯಾಕೆಂದರೆ ಅವು ಡಿಸ್ಟರ್ಬ್ ಆಗಬಾರ್ದು, ಪ್ಲೆಸೆಂಟ್ ಆಗಿರಬೇಕು. ನೀವು ಅಲ್ಲಿ ಹೋಗಿ ನೋಡಿದ್ರೆ ಮಿಲ್ಕಿಂಗ್ ಟೈಮ್ ಬಿಟ್ಟರೆ ಯಾವಾಗಲೂ ನಿಮಗೆ ಅಲ್ಲಿ ಹ್ಯೂಮನ್ಸ್ನ ನೀವು ನೋಡೋಕ್ಕೆ ಕಾಣೋದೇ ಇಲ್ಲ. ನಾವು ಶೆಡ್ ಡಿಸೈನ್ ಮಾಡೋಗ್ಲೂ ಅಷ್ಟೇ, ಆ್ಯನಿಮಲ್ ಟ್ರಾಫಿಕ್ಗೆ ಬೇರೆ ಪಾತು, ನಮ್ಮ ಹ್ಯೂಮನ್ ಟ್ರಾಫಿಕ್ಗೆ ಬೇರೆ ಪಾತು, ಅಲ್ಲಿ ಕ್ರಿಸ್ ಕ್ರಾಸ್ ಆಗೋದೇ ಇಲ್ಲ. ವೆರಿ ರೇರ್ ಕೇಸಸ್ಸಲ್ಲಿ ಕ್ರಿಸ್ ಕ್ರಾಸ್ ಆಗ್ತೀವಿ. ಅದರ್ವೈಸ್ ಅವನ್ನ ಡಿಸ್ಟರ್ಬ್ ಮಾಡ್ದಂಗೆ ಆ್ಯನಿಮಲ್ನ ಫೀಡ್ ಮಾಡಿ ಅದಕ್ಕೆ ಮತ್ತೆ ರೆಸ್ಟ್ ತಗೊಳಕ್ಕೆ ಬಿಟ್ಬಿಡ್ತೀವಿ ನಾವು. ಹೀಗೆ ಸ್ವತಂತ್ರವಾಗಿ ಸಾಕಾಣಿಕೆಯನ್ನು ಮಾಡ್ತಕ್ಕಂಥದ್ದು ಅವುಗಳ ಅಗತ್ಯ ಏನಿದೆಯೋ ಅದನ್ನು ಅರಿತು ಅವಕ್ಕೆ ನಾವು ಬೇಕಾದಂತಹ ಮೇವನ್ನು ನೀಡ್ತಕ್ಕಂಥದ್ದು, ಇದನ್ನು ಮಾಡಿದಾಗ ಒಳ್ಳೆ ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ತಮ್ಮ ಒಂದು ಅಭಿಪ್ರಾಯ ಮತ್ತು ಅನುಭವ. ಈ ಹಸು ಸಾಕಾಣಿಕೆ ಎಷ್ಟರ ಮಟ್ಟಿಗೆ ತಮಗೆ ತೃಪ್ತಿಯನ್ನು ನೀಡಿದೆ? ಅಲ್ಲ, ಇದು ಕರೆಕ್ಟ್ ಕ್ವಶನ್. ಯಾಕೆಂದರೆ ನೀವು ಎಷ್ಟು ಲಾಭ ಅನ್ನೋದಕ್ಕಿಂತ ಎಷ್ಟು ತೃಪ್ತಿ ಅಂತ ನೀವು ಕೇಳಿದ್ರೆ, ತೃಪ್ತಿ ಅನ್ನೋದು ಅಗೇನ್ ಇಟ್ಸ್ ಅ ಬಿಗ್ ಸಬ್ಜೆಕ್ಟ್. ಇದು ಲಾಂಗ್ ರನ್ನಲ್ಲಿ ನೀವು ಪ್ರಾಫಿಟ್ನ ನೋಡ್ಬೋದು, ಯಾಕೆಂದರೆ ಇದೊಂಥರ ಸ್ಕೂಲ್ ಥರ. ನಾನು ಇವತ್ತು ಹಾಕಿ ಈ ವರ್ಷ ಎರಡು ವರ್ಷದಲ್ಲಿ ನಾನು ಪ್ರಾಫಿಟ್ ನೋಡ್ತೀನಿ ಅಂದರೆ ಅದು ಕಷ್ಟ. ಯಾಕೆಂದರೆ ನಾವು ಎಷ್ಟು ಆ್ಯನಿಮಲ್ಸ್ ತಂದಿರ್ತೀವಿ, ಎವ್ರಿ ಇಯರು ನಮಗೆ ಈಕ್ವಲೆಂಟ್ ಆ್ಯನಿಮಲ್ಸು ಹೊಸ ಆ್ಯನಿಮಲ್ಸ್ ಸಿಗ್ತಾ ಇರ್ತವೆ. ಅದನ್ನ ಸಾಕಿ ಒಂದು 24 ಮಂತ್ಸ್ ಅವು ಅದೆಲ್ಲ ಪ್ರೆಗ್ನೆಂಟ್ ಆಗಿ ಮಾರುವಾಗ ಅವಾಗ ನಾವು ದುಡ್ಡನ್ನ ನೋಡೋವಂಥದ್ದು. ಪ್ಲಸ್ ನಾವು ತಂದಿರೋ ಆ್ಯನಿಮಲ್ಸನ್ನು ಇಮಿಡಿಯೇಟಾಗಿ ಏನು ಬೆಟರ್ ಕ್ವಾಲಿಟಿ ಆ್ಯನಿಮಲ್ಸ್ ಏನು ಇರಲ್ಲ, ನಾವು ಅದನ್ನ ಜೆನೆಟಿಕಲಿ ಇಂಪ್ರೂವ್ ಮಾಡ್ಕೊಂತೀವಿ. ಕೆಲವು ಬ್ರೀಡಿಂಗ್ ಟೆಕ್ನಿಕ್ಸ್ ಇದೆ, ಅದ್ರ ಪ್ರಕಾರ ನಾವು ಆ್ಯನಿಮಲ್ನ ಇಂಪ್ರೂವ್ ಮಾಡಿ ಪೆಡಿಗ್ರೀನ್ ಇಂಪ್ರೂವ್ ಮಾಡ್ಕೊಂತೀವಿ. ಒಂದ್ಸರಿ ನೀವು ಪೆಡಿಗ್ರೀನ್ ಇಂಪ್ರೂವ್ ಮಾಡ್ಕೊಂಡ್ಮೇಲೆ ಆಮೇಲೆ ಮಿಲ್ಕ್ ಪ್ರೊಡಕ್ಷನಲ್ಲೂ ದುಡ್ಡು ನೋಡ್ತೀರಿ, ಆಮೇಲೆ ಆ್ಯನಿಮಲ್ನ ನೀವು ಮಾರ್ತಿರಲ್ಲ, ಹೀಫರ್ಸ್ ಅಥವಾ ಪ್ರೆಗ್ನೆಂಟ್ ಆ್ಯನಿಮಲ್ಸ್ನ ನೀವು ಮಾರುವಾಗ ಆಗಲೂ ಕ್ವಾಲಿಟಿ ಆ್ಯನಿಮಲ್ಸ್ನ ನೀವು ಮಾರ್ತೀರಿ, ಆವಾಗ ನಿಮ್ಗೆ ಆ್ಯಕ್ಚುಲಿ ದುಡ್ಡು. ಸೊ ಓವರಾಲ್ ನೀವು ಪ್ಯಾಷನ್ ಇಟ್ಕೊಂಡು ಡಿಮೋಟಿವೇಟ್ ಆಗ್ದೇ ಇದನ್ನು ಒಂದು ಇಂಡಸ್ಟ್ರಿ ಅಂತ ನೋಡೋದಕ್ಕಿಂತ ಒಂದು ಅಲೈಡ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ ಅಂದರೆ ಇಟ್ಸ್ ಆನ್ ಎಕ್ಸ್ಪೆನ್ಸಿವ್ ಆ್ಯಕ್ಟಿವಿಟಿ. ನಾನು ಸುಮ್ಮನೆ ಇಲ್ಲ ನೀವು ಏನೋ ದುಡ್ಡು ನೋಡದೆ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ದುಡ್ಡಂತೂ ಡೆಫಿನೆಟ್ಲಿ ನೋಡ್ಬೋದು, ಬಟ್ ಸ್ವಲ್ಪ ಪೇಷನ್ಸ್ ಬೇಕು, ಪ್ಯಾಷನ್ ಬೇಕು, ಇಷ್ಟಿದ್ರೆ ನೀವು ಆರಾಮಾಗಿ. ಇದೆಲ್ಲದರ ನಂತರ ಏನು ಹಾಲು ಉತ್ಪಾದನೆ ಆಗ್ತಾ ಇದೆಯೋ ಅದನ್ನು ಸಂಸ್ಕರಣೆಯನ್ನು ಮಾಡಿ ಜನರಿಗೆ ತಲುಪಿಸುವ ನಿಟ್ಟಿನಲ್ಲೂ ಕೂಡ ಕೆಲಸಗಳು ಆಗ್ತಾ ಇದ್ದಾವೆ. ಈಗಾಗಲೇ ಸಾಕಷ್ಟು ತಯಾರಿಯನ್ನು ಕೂಡ ತಾವು ಮಾಡ್ಕೊಂಡಿದ್ದೀರಿ. ಇದರ ಮೂಲ ಉದ್ದೇಶ ಇಷ್ಟೇನೆ, ಶುದ್ಧವಾದಂತಹ ಹಾಲನ್ನು ನೀಡಬೇಕು ಅನ್ನುವಂಥದ್ದು ನಿಮ್ಮ ಆಶಯ. ಇದಕ್ಕೆ ಪೂರಕವಾಗಿ ಏನೇನು ಕೆಲಸಗಳು ನಡೀತಾ ಇದ್ದಾವೆ, ಯಾವ ಗುಣಮಟ್ಟದ ಹಾಲನ್ನು ನೀಡಬೇಕು ಅಂತ ಹೇಳಿ ತಾವು ಬಯಸಿದಿರಿ? ಸಿ, ಒಂದೇನಾಗುತ್ತೆ, ಇದನ್ನೆಲ್ಲ ಗವರ್ನ್ ಮಾಡೋಂಥದ್ದೊಂದು ಬಾಡಿ ಇದೆ, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, FSSAI. FSSAI ಏನು ಹೇಳುತ್ತೆ ಅಂದರೆ, ಇಂಡಿಯಾ ಇಸ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ಆಫ್ ಮಿಲ್ಕ್, ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತದು. ಬಟ್ ಮೀನ್ ಟೈಮ್ 70% ಆಫ್ ದ ಮಿಲ್ಕ್ ಇಂಡಿಯಾಲಿ ಏನು ನಾವು ಪ್ರೊಡ್ಯೂಸ್ ಆಗುತ್ತೆ ಅಥವಾ ಕನ್ಸ್ಯೂಮ್ ಮಾಡ್ತೀವಲ್ವಾ, 70% ಇಸ್ ಅನ್ಫಿಟ್ ಟು ಡ್ರಿಂಕ್. ಬರೀ ಅಡಲ್ಟ್ರೇಟೆಡ್ ಅಲ್ಲ, ಇಟ್ ಇಸ್ ಅನ್ಫಿಟ್ ಟು ಡ್ರಿಂಕ್. ಇದು ಏನಕ್ಕೆ, ನಾವು ಒಂದು ಸರಿ ಕೂತು ಯೋಚನೆ ಮಾಡಬೇಕಾಗುತ್ತೆ ವಾಪಸ್ ಡ್ರಾಯಿಂಗ್ ಬೋರ್ಡಿಗೆ ಹೋಗಿ. ನಾವು 108 ಕತೆಗಳನ್ನ ಪಾಪ ಆ್ಯನಿಮಲ್ ಮೇಲೆ ನಾವು ಹೇರ್ತಾ ಇದ್ದೀವಿ. ಏನು ಹೇಳ್ತೀವಿ, ಓ ಇಲ್ಲ ನಮಗೆ ದೇಸಿ ಆ್ಯನಿಮಲ್ ಬೇಕು, ಅದು ಬೇಕು, ಅದನ್ನು ಹಂಗೆ ಸಾಕಬೇಕು. ಇವೆಲ್ಲ ಓಕೆ ಟು ಒನ್ ಪಾಯಿಂಟ್, ಅದು ಕರೆಕ್ಟ್. ಬಟ್ ಮಿಲ್ಕ್ ಹಾಳಾಗ್ತಾ ಇದೆ 70% ಅನ್ನೋದು, ನೀವು ಬ್ರೀಡ್ ಆಗಿ